ಕುಂದಿಸಬಲ್ಲ ಈ ಸೋಂಕನ್ನು ಪೂರ್ಣ ಮಟ್ಟದಲ್ಲಿ ಗುಣಪಡಿಸುವ ಔಷಧಿಗಳಿಲ್ಲ, ಮುನ್ನೆಚ್ಚರಿಕೆಯಿಂದ ಮಾತ್ರ ಏಡ್ಸ್ ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರವಿಂದ ಹಾಗರಗಿ, ಏಡ್ಸ್ ರೋಗ ನಿಯಂತ್ರಣಕ್ಕೆ ಜಾಗೃತಿ ಅರಿವು ಹೊಂದುವುದು ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮ, ತಾಲೂಕು ಮಟ್ಟ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಹೊಂದುವಂತೆ ಪ್ರೇರೇಪಿಸಬೇಕು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಣೆ, ಪಾರದರ್ಶಕತೆ ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಸೂಚನೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆ ಸಾವು ಪ್ರಕರಣ, ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕೆಲ್ ಡಿಕುನ್ಹ ಸಮಿತಿ. ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಆರಂಭಕ್ಕೆ ಮುಂದಿನ ಬಜೆಟ್ನಲ್ಲಿ ಆದ್ಯತೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಹೆಣ್ಣು ಭ್ರೂಣ ಹತ್ಯೆ, ಸಮಾಜದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ವಿಶ್ವ ಏಡ್ಸ್ ದಿನ ಇದೆಯಲ್ಲ, ಈ HIV ಅಂದ್ರೆ ಏನು? HIV ಅಂದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಹೀಗೆ ಕಡಿಮೆ ಆಗದ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನ ಏಡ್ಸ್ ಅಂತ ಕರೀತಾರೆ ಅಲ್ವಾ? ಹೌದು. HIV ಏಡ್ಸ್ ನ ಲಕ್ಷಣಗಳೆಂದ್ರೆ ಜ್ವರ, ತಲೆ, ಗಂಟಲು ನೋವು, ದೇಹದಲ್ಲಿ ತುರಿಕೆ, ಲಸಿಕೆ ಗ್ರಂಥಗಳು ಊದಿಕೊಳ್ಳುವುದು, ಕೆಲವರಿಗೆ ಯಾವುದೇ ಲಕ್ಷಣವೂ ಕಾಣಿಸದೆ ಕೂಡ ಇರಬಹುದು. 2030 ಒಳಗೆ HIV ಸೋಂಕನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಅನುಮಾನವಿರುವ ಎಲ್ಲರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡಿಸಿಕೊಳ್ಳಿ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕೃಷಿ ರಂಗದ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ, ಚರ್ಮಗಂಟು ರೋಗ ಹಾಗೂ ಜಂತು ಹುಳುಗಳ ಕಾಟದ ಕುರಿತು ಸುರತ್ಕಲ್ನ ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ SM ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ವೆಂಕಟೇಶ್ SM ಅವರಿದ್ದಾರೆ. ಇವರು ಹಿರಿಯ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಸುರತ್ಕಲ್. ಇವರು ಇವತ್ತು ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ ಹಾಗೂ ಜಾನುವಾರುಗಳಲ್ಲಿ ಕಂಡುಬರುವಂತಹ ಜಂತು ಹುಳುಗಳ ಕಾಟ ಎಂಬ ವಿಚಾರವಾಗಿ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಹಾಗೂ ಎಲ್ಲ ಕೇಳೋವರಿಗೂ ಕೂಡ ನಮಸ್ಕಾರ. ಸರ್, ಈಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕಾಲುಬಾಯಿ ಜ್ವರ ಎಂಬ ವಿಚಾರವಾಗಿ ಆರಂಭಿಸೋಣ. ಸರ್, ಇದು ಕಾಲುಬಾಯಿ ಜ್ವರ ಸಾಮಾನ್ಯವಾಗಿ ಹೇಗೆ ಬರ್ತವೆ ಹಾಗೂ ಇದರ ಗುಣಲಕ್ಷಣಗಳು ಏನು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ವೈರಸ್ ಕಾಯಿಲೆಗಳು ಪ್ರಮುಖವಾಗಿ ನಮ್ಮಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಂದು ಕಾಲುಬಾಯಿ ಜ್ವರ. ಕಾಲುಬಾಯಿ ಜ್ವರ ಹೇಗೆ ಅಂತಂದರೆ, ಒಂದು ಪಿಕಾರ್ನೋವಿರಿಡೆ ಅನ್ನುವಂಥ ಒಂದು ವೈರಸ್ಸಿಂದ ಫ್ಯಾಮಿಲಿ, ಪಿಕಾರ್ನೋವಿರಿಡೆ FMD ವೈರಸ್, ಪಿಕಾರ್ನೋವಿರಿಡೆ ಅನ್ನೋಂಥ ಒಂದು ಫ್ಯಾಮಿಲಿ FMD ವೈರಸ್ ಅಂತ ನಾವು ಅದನ್ನು ಕರಿತೀವಿ. ಅದರಿಂದ ಕಾಲುಬಾಯಿ ಜ್ವರ ಹರಡುತ್ತೆ. ಹೇಗೆ ಹರಡುತ್ತೆ, ಎಲ್ಲಿಂದ ಬರುತ್ತೆ ಕಾಲುಬಾಯಿ ಜ್ವರ? ಒಂದು ಗಾಳಿ, ಕಲುಷಿತ ಗಾಳಿ ಮತ್ತು ವೈರಸ್ ಇರುವಂಥ ಆಹಾರ, ಮತ್ತು ಎಲ್ಲಿ ಸೆಕ್ರೀಷನ್ಸು ಎಕ್ಸ್ಕ್ರೀಷನ್ಸು ಯಾವುದೇ ರೋಗಗ್ರಸ್ತ ಪ್ರಾಣಿಯಿಂದ ಮತ್ತು ಗಾಳಿ ಮುಖಾಂತರ ಕೂಡ ಇದು ಒಂದಕ್ಕೊಂದು ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಯಾವುದೋ ಒಂದು ಪ್ರಾಣಿಗೆ ಕಾಲುಬಾಯಿ ಜ್ವರ ಬಂದಿರುತ್ತೆ, ಆಯಿತಾ? ಕಾಲುಬಾಯಿ ಅವನ ಮನೆಯಲ್ಲಿ ಒಂದು 10 ರಾಸುಗಳಿರ್ತವೆ ಅಂತ ತಿಳ್ಕೊಳ್ಳಿ. ಯಾವುದು ಒಂದಕ್ಕೆ ಬಂದಿರುತ್ತೆ, ಪ್ರತ್ಯೇಕಿಸಿರ್ತಾನೆ ಅದನ್ನು. ಬಟ್ ಅವನೇನು ತಪ್ಪು ಮಾಡ್ತೀನಪ್ಪ ಅಂತಂದರೆ, ಈಗ ದೊಡ್ಡ ದೊಡ್ಡ ಫಾರ್ಮ್ಸ್ಗಳೆಲ್ಲವೂ ಕೂಡ ಮತ್ತು ನಮ್ಮ ರೈತರುಗಳಲ್ಲೂ ಕೂಡ ಏನು ಮಾಡ್ತಾ ಇರ್ತಾರೆ, ಫಾರ್ ಎಕ್ಸಾಂಪಲ್ ಯಾವುದೀಗ ಹುಷಾರಿಲ್ಲ, ಅದಕ್ಕೆ ಹುಷಾರಿಲ್ಲ ಅಂತ ಕೂಡಲೇ ಏನು ಮಾಡ್ತೀವಿ, ಮೇವು ಬಿಟ್ಬಿಟ್ಟಿರುತ್ತೆ, ಆಯಿತಾ? ಮೇವು ಬಿಟ್ಟಾಗ ಕೆಲವೊಂದು ಬಾರಿ ಅದರ ಮೇವು ತಿಂದು ಅರ್ಧಂಬರ್ಧ ಬಿಟ್ಟಿರುತ್ತೆ, ಅದರ ಜೊಲ್ಲು ಕೂಡ ಅದಕ್ಕೆ ತಾಕಿರುತ್ತೆ. ಆ ಜೊಲ್ಲು, ಆ ಮೇವು ಬಿಟ್ಟಿದೆ ಉಳಿದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುವಂತಹ ಒಂದು ರಾಸುಗಳಿಗೆ ಅದನ್ನು ಇಡುವಂಥದ್ದು. ಅಥವಾ ಕೆಲವೊಂದು ಬಾರಿ ನಮ್ಮ ರೈತರು ಏನು ಮಾಡಿರ್ತಾರೆ, ಒಂದೇ ಒಂದು ಇದರಲ್ಲಿ ಕಂಟೈನರ್ನಲ್ಲಿ ನೀರನ್ನ ಕುಡಿಸ್ತಿರ್ತಾರೆ, ಇದಕ್ಕಾದ್ಮೇಲೆ ಇದಕ್ಕೆ ಇದಾದ್ಮೇಲೆ ಇದಕ್ಕೆ ತಗೊಂಡು. ಬಟ್ ಈ ರೋಗಗ್ರಸ್ತ ಪ್ರಾಣಿಗೆ ಬಂದಿರೋಂಥ ಕಂಟೈನರ್ನಿಂದನೇ ನೀರು ಸ್ವಲ್ಪ ಕುಡಿಯುತ್ತೆ, ಸ್ವಲ್ಪ ಉಳಿದಿರುತ್ತೆ, ಅದನ್ನೇ ತಗೊಂಡೋಗಿ ಇನ್ನೊಂದಕ್ಕೆ ಇಡ್ತಾರೆ. ಆವಾಗ ಒಂದರಿಂದ ಒಂದಕ್ಕೆ ಹರಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೋಗ ಬಂದಾಗ ಏನು ಮಾಡಬೇಕು, ಫಸ್ಟ್ ಸಿಂಪ್ಟಮ್ಸ್ ತಿಳ್ಕೊಳ್ಳೋಣ ಮೇಡಮ್, ಆಮೇಲೆ ನಂತರ ಮುಂಜಾಗ್ರತಾ ಕ್ರಮಗಳನ್ನ ಏನು ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಪಿಕಾರ್ನೋವಿರಿಡೆ FMD ವೈರಸ್ ಅನ್ನುವಂಥ ಒಂದು ವೈರಸ್ ಇಂದ ಬರುತ್ತೆ. ಇದರಲ್ಲಿ ಸಿರೋವರ್ಸ್ ಸಪ್ರೇಟ್ ಸಬ್ ಫ್ಯಾಮ್ ಸಪ್ರೇಟ್ ಸಿರೋವರ್ಸ್ ಅಂತ ನಾವು ಕರಿತೀವಿ. O A 7 SAT 1 SAT 2 SAT 3 ಅಂದರೆ ಸೌತ್ ಅಮೇರಿಕಾ ಟೆಟ್ಟ ಸಾಧಾರಣ ಸೌತ್ ಅಮೇರಿಕಾ SAT 1 SAT 2 SAT 3 ಅಂತ ಹೇಳ್ಬಿಟ್ಟು ಸಿರೋವರ್ಸ್ಗಳು ಬರ್ತವೆ. ಬಟ್ ನಮ್ಮ ಈ ಇಂಡಿಯಾದಲ್ಲಿ ಮೇನ್ ಆಗಿರುವಂಥದ್ದು ಸಿರೋವರ್ಸ್ ಅಂತಂದರೆ O A 7 ಅದು ಸಪ್ರೇಟ್ 7 ಸಿರೋವರ್ಸ್ ಇದೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಬರುವಂಥ ಆ ವೈರಸ್ ಸಿರೋವರ್ಸು 3 ಮಾತ್ರ. ಆ ಮೂರನ್ನು ಕೂಡ ವ್ಯಾಕ್ಸಿನೇಷನಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಆ 3 ಟ್ರೈವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ನಾವು ಆ 3 ಕೂಡ ಇನ್ಕ್ಲೂಡ್ ಮಾಡಿ ವಿಜ್ಞಾನಿಗಳು ಎಸ್ ನೋಡಿ ಅದನ್ನು ನಾವು ವ್ಯಾಕ್ಸಿನೇಷನ್ ನಾವು ತಯಾರು ಮಾಡಿರ್ತೀವಿ. ಆ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ನಮಗೆ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣಕ್ಕೆ ಬರುತ್ತೆ ಆಯಿತಾ. ಈಗ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 8ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮ ನಡೀತಿದೆ. ಯಾಕೆ, ಕಾಲುಬಾಯಿ ಜ್ವರ ಬರದಾಗೆ ತಡೆಗಟ್ಟಲಿಕ್ಕೆ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ನ ನಾವು ಇಡೀ ಕರ್ನಾಟಕದಾದ್ಯಂತ 3ನೇ ತಾರೀಕು ಕಾಲ November 3 ಸ್ಟಾರ್ಟ್ ಮಾಡಿ December 3 ಮುಗಿಸ್ಬೇಕು ಅಂತ ನಮಗೆ ಸರ್ಕಾರದಿಂದ ಆದೇಶ ಆಗಿದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ತಡೆಗಟ್ಟಲಿಕ್ಕೆ, ಕಾಲುಬಾಯಿ ಜ್ವರನ ತಡೆಗಟ್ಟಲಿಕ್ಕೆ ವ್ಯಾಕ್ಸಿನೇಷನ್ ಟೈಮ್ನ ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಸಿಟಿಗಳಲ್ಲಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ದನಗಳನ್ನ ಯಾರ್ಯಾರು ಸಾಕಿದ್ದಾರೆ ಅವ್ರ ಮನೆ ಹತ್ರನೇ ಹೋಗಿ ನಾವು ವ್ಯಾಕ್ಸಿನೇಷನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ನನ್ನ ರೈತರಲ್ಲಿ ಮನವಿ ಏನಂತಂದರೆ, ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ದನಗಳಿಗೆ ತೊಂದರೆ ಆಗ್ತದೆ ಅಥವಾ ಕೆಲವೊಂದು ಬಾರಿ ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಆ ರೀತಿಯೆಲ್ಲ ನೀವು ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ಬಾರ್ದು. ದಯವಿಟ್ಟು ನಾವು ನಿಮಗೋಸ್ಕರ ನಿಮ್ಮ ದನಗಳ ರಾಸುಗಳು ಒಳ್ಳೆಯದಾಗಲಿ ಅಂತ, ನಿಮ್ಮ ರಾಸುಗಳಿಗೆ ಕಾಯಿಲೆ ಬರದೇ ಇರಲಿ ಅಂತ ಹೇಳಿ ನಾವು ನಿಮ್ಮ ಮನೆಗಳಿಗೆ ನಾವು ಬಂದು ವ್ಯಾಕ್ಸಿನೇಷನ್ನ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಅದರ ಸದುಪಯೋಗ ಪಡಿಸ್ಕೊಳ್ಬೇಕು, ನೀವು ಯಾವುದೇ ರಿಜೆಕ್ಟ್ ಮಾಡಬಾರ್ದು. ಮತ್ತು 4 ತಿಂಗಳು ಮೇಲ್ಪಟ್ಟು ಎಲ್ಲ ರಾಸುಗಳಿಗೂ ಕೂಡ ನಾವು ವ್ಯಾಕ್ಸಿನೇಷನನ್ನು ಕೂಡ ಮಾಡ್ತಾ ಇದ್ದೀವಿ. ಅದೆಲ್ಲ ಮಾಡಿಸ್ಕೊಂಡ್ರೆ ಅಂದರೆ ಇದು ಸಾಮಾನ್ಯವಾಗಿ ಸಾಮಾನ್ಯ ಜಾನುವಾರುಗಳಲ್ಲಿ ಯಾವ ರೀತಿ ಕಂಡು ಬರ್ತವೆ? ಈ ರೋಗ ಬಂತು, ಓಕೆ, ರೋಗ ಬಂದ ಕೂಡಲೇ ಸಿಂಪ್ಟಮ್ಸ್ ಏನು ಸ್ಟಾರ್ಟ್ ಆಗುತ್ತೆ, ಮೊದಲನೇದಾಗಿ ಜ್ವರ ಬರುತ್ತೆ. ಜ್ವರ ಬರುತ್ತೆ, ಜ್ವರ ಬಂದ ನಂತರ ಆ ಒಂದು ಬೊಬ್ಬೆಗಳಾಗ್ತವೆ ತುಂಬ ಜ್ವರಕ್ಕೆ, ಏನಾಗುತ್ತೆ ನಾಲ್ಗೆ ಮೇಲೆಲ್ಲ ಬೊಬ್ಬೆಗಳಾಗ್ತವೆ. ಅಂದರೆ ನಾವು ಏನಾದರೂ ಸುಟ್ಟ ಗಾಯಗಳಾದಾಗ ಒಂದು ವಾಟರ್ ಕಂಡೆಂಟರ್ ನೀರುಗುಳ್ಳೆ ಅಂತ ಹೇಳ್ತೀವಿ ನಾವು, ಅದೇ ರೀತಿ ನಾಲ್ಗೆ ಮೇಲೆಲ್ಲೂ ಕೂಡ ಆಗ್ಬಿಡತ್ತೆ. ಮತ್ತು ಕೆಲವೊಂದು ಬಾರಿ ನಾವು ಹಾಲು ಕರಿತೀವಲ್ಲ ಮೊಲೆ ತೊಟ್ಟುಗಳಿರುತ್ತಲ್ಲ, ಆ ತೊಟ್ಟುಗಳ ಮೇಲೂ ಕೂಡ ಆ ರೀತಿ ಬೊಬ್ಬೆಗಳು ನೀರುಗುಳ್ಳೆಗಳು ಬಂದುಬಿಡ್ತವೆ. ಆ ನೀರುಗುಳ್ಳೆಗಳೇನಾಗ್ತವೆ ಒಂದು 2-3 ಡೇಸಿಗೆ ಒಡೆದೋಗ್ತವೆ. ಒಡೆದೋದಾಗ ಏನಾಗುತ್ತೆ, ಆ ಚರ್ಮದ ಮೇಲೆ ನೀರುಗುಳ್ಳೆಗಳಾಗಿ ಆ ಚರ್ಮ ಒಡೆದೋದಾಗ ನಾಲ್ಗೆಯ ಚರ್ಮ ಒಡೆದೋದಾಗ ಏನಾಗುತ್ತೆ, ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಆವಾಗ ಅದು ಜೊಲ್ ಸೋರಿಸ್ತಾ ಇರುತ್ತೆ, ಅದು ಆ ಒಂದು ಸಲೈವ ಬರುತ್ತೆ, ಸಲೈವ ಯಾವಾಗಲೂ ಕೂಡ ಸೋರ್ತಾ ಇರುತ್ತೆ. ಮತ್ತು ನಾಲ್ಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಈ ರೀತಿಯೆಲ್ಲ ಚರ್ಮ ಹೋಗಿರೋದ್ರಿಂದ ಅದಕ್ಕೆ ತಿನ್ನೋಕ್ಕಾಗಲ್ಲ. ಮತ್ತು ಕಾಲು ಗೊರಸು, ಆ ಗೊರಸುಗಳಲ್ಲಿ ಮಧ್ಯದಲ್ಲೂ ಕೂಡ ಆ ಒಂದು ನೀರುಗುಳ್ಳೆಗಳಾಗಿ ಗೊರಸು ಮಧ್ಯದಲ್ಲೂ ಕೂಡ ಗಾಯಗಳಾಗ್ತವೆ. ಅದಕ್ಕೆ ನಾವು ಕಾಲು ಮತ್ತು ಬಾಯಿ ಜ್ವರ, ಕಾಲಲ್ಲೂ ಕೂಡ ಇನ್ಫೆಕ್ಷನ್ ಆಗುತ್ತೆ, ಬಾಯಲ್ಲೂ ಕೂಡ ಇನ್ಫೆಕ್ಷನ್ ಆಗುತ್ತೆ, ಅದಕ್ಕೆ ನಾವು ಕಾಲು ಬಾಯಿ ಜ್ವರ ಅಂತ ನಾವು ಕರಿತೀವಿ. ಆ ನಂತರ ಆ ಕಾಲು ಗಾಯ ಆದ ಕೂಡಲೇ, ಇನ್ಫೆಕ್ಷನ್ ಆದ ಕೂಡಲೇ ಕೆಲವೊಂದು ಬಾರಿ ಗೊರಸಿರುತ್ತೆ ಮೇಲೆ, ಆ ಗೊರಸೇ ಒಂದು ಕಳೆದು ಬೀಳುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಬಾರಿ ತುಂಬ ಇನ್ಫೆಕ್ಷನ್ ಆದಾಗ ನೀರುಗುಳ್ಳೆಗಳು ಆ ಒಂದು ಇದರಲ್ಲಿ ನಾಲ್ಗೆನ ಜಾಸ್ತಿ ಆದಾಗ ನಾಲ್ಗೆನೇ ಆ ನಾಲ್ಗೆ ಮೇಲಿರುವಂಥ ಮೇಲೆ ನಾಲ್ಗೆಯ ಮೇಲ್ಪದರನ್ನೇ ಕಿತ್ತು ಬಂದು ಆ ರಾ ಆಗಿ ಪಿಂಕಿಶ್ ಆಗಿ ಕಾಣುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ಬಾರಿ ಮೊಲೆ ತೊಟ್ಟುಗಳಿರುತ್ತೆ, ಅದ್ರ ಮೇಲೂ ಕೂಡ ನೀರುಗುಳ್ಳೆಗಳಾಗಿ ಆ ಮೊಲೆ ತೊಟ್ಟಿನ ಚರ್ಮನು ಕೂಡ ಕಳಚಿ ಕೆಳಗೆ ಬೀಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಯಾಕಂದರೆ ಇದ್ರ ಅದರ ಆ ದನಗಳು ನೋಡಿದರೆ ಯಾಕಪ್ಪ ಆದರೂ ಬಂತು ಈ ಕಾಯಿಲೆ ಅನ್ಸ್ಬಿಡುತ್ತೆ, ಅಷ್ಟು ಕ್ರೂರವಾಗಿರುತ್ತೆ ಕಾಲುಬಾಯಿ ಜ್ವರ ಆಯಿತಾ. ಅದಕ್ಕೆ ಇದೆಲ್ಲ ಲಕ್ಷಣಗಳು ಕಾಣುತ್ತೆ, ನೀವು ಹತ್ತಿರದ ಪಶುವೈದ್ಯರನ್ನ ಕಂಡು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗ್ತದೆ. ಈ ಕಾಲುಬಾಯಿ ಜ್ವರ ಕೆಲವೊಂದು ಕಾಲುಬಾಯಿ ಜ್ವರದಿಂದ ಸಾಯುವಂಥದ್ದು ಸ್ವಲ್ಪ ಕಡಿಮೆ. ಸರಿ, ಈಗ ಕಾಲುಬಾಯಿ ಜ್ವರ ಏನಿದೆ ಇದು ದೊಡ್ಡದಾದ ದನಗಳಲ್ಲಿ ಮಾತ್ರ ಕಂಡು ಬರುವುದು ಅಥವಾ ಕರುಗಳಲ್ಲಿ ಸಹ ಕಂಡು ಬರುವ ಚಾನ್ಸಸ್ ಇವೆಯಾ ಹೇಗೆ? ಈ ಕಾಲುಬಾಯಿ ಜ್ವರ ಆ ಕರುಗಳಿಗೆ ಏನಾದರೂ ಬಂತು ಅಂತಂದರೆ ಆ ಕಾಲುಬಾಯಿ ಜ್ವರದ ವೈರಸ್ಸು ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೀವಿ, ಅಂದರೆ ಹಾರ್ಟ್ ಮೇಲೆ ಹೃದಯದ ಮೇಲೆ ಪ್ರಭಾವ ಬೀರಿ ಸಣ್ಣ ಕರುಗಳಲ್ಲಿ ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದೊಡ್ಡವುದರಲ್ಲಿ ಯೂಶ್ವಲಿ ಸಾಯಲ್ಲ, ಕೆಲವೊಂದು ಬಾರಿ ಅತಿ ಕಡಿಮೆ ವಿರಳ, ಅತಿ ವಿರಳ ಅದು ಆಗುವಂಥದ್ದು ಸಾಯುವಂಥದ್ದು. ಅದರಿಂದ ನೀವು ಚಿಕಿತ್ಸೆನ ಕೊಡಿಸ್ಕೊಂಡು, ಬಟ್ ಮ್ಯಾನೇಜ್ಮೆಂಟ್ ಇದು ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಅಂತಂದರೆ ಒಂದ್ಸಲಿ ನಾವು ಕಾಲುಬಾಯಿ ಜ್ವರ ಬಂತಂದ ಕೂಡಲೇ ನೆಕ್ಸ್ಟ್ ಅದು ಬ್ರೀಡಿಂಗಿಗೆ ಆಗಲ್ಲ, ತಕ್ಷಣ ಅದು ಗಬ್ಬ ಕಟ್ಟಲ್ಲ, ಪ್ರೆಗ್ನೆನ್ಸಿ ನಿಲ್ಲಲ್ಲ, ಹಾಲಿನ ಇಳುವರಿ ತುಂಬ ಕಡಿಮೆ ಆಗಿಬರುತ್ತೆ. ಮತ್ತೆ ದನಗಳ ಕೋಟ್ ಹೇರ್ಸ್ ಇರುತ್ತಲ್ಲ ಅದೆಲ್ಲವೂ ಕೂಡ ರಫ್ ಹೇರ್ ಕೋಟ್ ಅಂತ ಹೇಳ್ತೀವಿ ನಾವು, ಎಲ್ಲ ಅದು ಕ್ವಾಲಿಟಿನೇ ಹಾಳಾಗ್ಬಿಡುತ್ತೆ, ದನದ ಕ್ವಾಲಿಟಿನೇ ಹಾಳಾಗ್ಬಿಡುತ್ತೆ. ಮತ್ತೆ ಥೈರಾಯ್ಡ್ ಗ್ಲ್ಯಾಂಡ್ಗೂ ಕೂಡ ಅದು ಅಫೆಕ್ಟ್ ಮಾಡೋದ್ರಿಂದ ಯಾವಾಗಲೂ ಬಾಯ ತೆರೆದು ಸೆಂಕ್ತಾ ಇರುತ್ತೆ, ಜಲ್ಸ್ ತೋರಿಸ್ತಾ ಇರುತ್ತೆ. ಮತ್ತೆ ಆ ಒಂದು ಅಫೆಕ್ಟ್ ಆದಂತಹ ರೆಡಿ ಆ ಕಾಯಿಲೆಯಿಂದ ಗುಣ ಆದಂತಹ ರಾಸುಗಳಲ್ಲೂ ಕೂಡ ಒಂದರಿಂದ ಸ್ವಲ್ಪ ದಿನ, ಒಂದು ಎರಡು ತಿಂಗಳು ಮೂರು ತಿಂಗಳಷ್ಟು ವೈರಸ್ಸು ಹೊರಗಡೆ ಬರ್ತಾ ಇರೋದ್ರಿಂದ ಅದರಿಂದನೂ ಕೂಡ ಬೇರೆ ರಾಸುಗಳಿಗೂ ಕೂಡ ಹರಡುವಂಥ ಸಾಧ್ಯತೆ ಇರುತ್ತೆ. ಸರ್, ನೀವು ಈಗ ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ. ಕಾಲುಬಾಯಿ ಜ್ವರ ಬಂದ ನಂತರ ವೈದ್ಯಾಧಿಕಾರಿಗಳನ್ನು ಕಂಡು ಅವರ ಸಲಹೆಯಂತೆ ಔಷಧಿಗಳನ್ನು ಕೊಡ್ತಾ ಹೋಗ್ಬೇಕು. ಆ ನಂತರ ಜಾನುವಾರುಗಳನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು, ಸಿಂಪ್ಟಮ್ಸ್ ಆದ ಕೂಡಲೇ ಟ್ರೀಟ್ಮೆಂಟ್, ಆ ನಂತರ ಏನ್ ಮಾಡ್ಬೇಕು ನಾವು, ಡಾಕ್ಟರ್ ಏನ್ ಮಾಡ್ತಾರೆ, ಇಂಜೆಕ್ಷನ್ಸ್, ಆಂಟಿ ಇನ್ಫ್ಲಾಮೇಟರಿ ಇಂಜೆಕ್ಷನ್ಸ್ ಕೊಡ್ತಾರೆ, ಮತ್ತೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಂಟಿಬಯೋಟಿಕ್ಸ್ಗಳನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ. ಈ ಗಾಯ ಆಗಿರುತ್ತೆ, ಬಾಯಲ್ಲಿ ಗಾಯ ಆಗಿರುತ್ತೆ, ಕಾಲ್ನಲ್ಲಿ ಗಾಯ ಆಗಿರುತ್ತೆ, ಏನು ಮಾಡ್ಬೇಕು ನಾವು, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಒಂದು ದ್ರಾವಣ ಲೋಷನ್ ಸೊಲ್ಯೂಷನ್ ಬರುತ್ತೆ, ಆ ದ್ರಾವಣದಲ್ಲಿ ನಾವು ಬಾಯಿನ ತೊಳಿಬೇಕು ನೀಟಾಗಿ, ಅದು ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಬಾಯಿನ ತೊಳೆದು. ಮತ್ತೆ ಬೋರಿಕ್ ಆಸಿಡ್ ಮತ್ತೆ ಗ್ಲಿಸರಿನ್ ಅನ್ನುವಂಥದ್ದು ನಮಗೆ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುತ್ತೆ, ಅಥವಾ ಬೋರೋಗ್ಲಿಸರಿನ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಾಡಿರುವಂಥದ್ದು ಇರುತ್ತೆ, ಬೋರೋಗ್ಲಿಸರಿನ್ ಅಥವಾ ಬೋರಿಕ್ ಆಸಿಡ್ ಪುಡಿ ಮತ್ತು ಸ್ವಲ್ಪ ಗ್ಲಿಸರಿನ್ ಎರಡು ಮಿಕ್ಸ್ ಮಾಡಿಕೊಂಡು ಆ ನಾಲಿಗೆಗೆ ನಾವು ಹಚ್ಚಬೇಕು ಆಯಿತಾ. ಆ ಬೋರೋಗ್ಲಿಸರಿನ್ ಹಚ್ಚಿದಾಗ ಆ ನೀರುಗುಳ್ಳೆ ಹೊಡೆದಿರುವಂಥ ಜಾಗದಲ್ಲಿ ಏನಾಗ್ತದೆ ಅದೆಲ್ಲವೂ ಕೂಡ ಗುಣ ಆಗಿ ಬೇಗ ಗುಣ ಆಗಿ ನಂತರ ಹೊಸದಾಗಿ ನಾಲಿಗೆಯ ಮೇಲ್ಪದರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಆಯಿತಾ. ಒಂದು 10-12 ದಿನ ಆದ ಕೂಡಲೇ ಸ್ಟಾರ್ಟ್ ಆಗ್ತಾ ಹೋದಾಗ ಇದು ಸ್ವಲ್ಪ ಹುಲ್ಲನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಕಾಲುಗಳನ್ನು ಕೂಡ ನಾವು ತೊಳೆದು ಕಾಲಿಗೆ ಆಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಸ್ಪ್ರೇ ಆಗಿರ್ಬೋದು ಎಲ್ಲ ನಾವು ಹಚ್ಚಬೇಕಾಗ್ತದೆ. ಆಯಿಂಟ್ಮೆಂಟ್ ಸ್ಪ್ರೇ ಏನು ಮಾಡಿಲ್ಲ ಅಂತಂದರೆ ಗಾಯದ ಮೇಲೆ ಏನಾಗ್ತದೆ ಅಂದರೆ ಆ ನೊಣಗಳು ಕೂತು ಆ ನೊಣಗಳು ಆದ ಮೊಟ್ಟೆಗಳನ್ನ ಇಟ್ಟು ಆ ಮೊಟ್ಟೆಗಳು ಹುಳಗಳಾಗಿ ನಾವು ಮಯಾಸಿಸ್ ಅಂತ ಹೇಳ್ತೀವಿ, ಗಾಯದ ಒಳಗಡೆ ಹುಳಗಳಾಗಿ ಆ ಒಂದು ಇನ್ನೂ ಕೂಡ ಕೂತ್ರೆ ಹೇಳೋಕ್ಕಾಗಲ್ಲ, ಇದ್ರೆ ಕೂರಕ್ಕಾಗಲ್ಲ, ಅಷ್ಟು ನೋವು ಕೂಡ ಅದಕ್ಕೆ ಆಗ್ತಿರುತ್ತೆ ಆ ಒಂದು ಗೆರಸ್ಲು ರೋಗ ಆದಂತಹ ಒಂದು ಜಾನುವಾರುವಿಗೆ. ಇಷ್ಟೆಲ್ಲ ಕೇರ್ಗಳನ್ನ ಕೂಡ ನಾವು ತಗೊಳ್ಬೇಕು. ಆಮೇಲೆ ಬೇರೆ ದನಗಳಿತ್ತು ಅಂತಂದ್ರೆ ಅವನ ಮನೆಯಲ್ಲಿ ಬೇರೆ ದನಗಳಿತ್ತು, ಸೋಡಿಯಂ ಹೈಪರ್ಕ್ಲೋರೈಡ್ ಅಂತ ಸೊಲ್ಯೂಷನ್ ಬರ್ತದೆ, ಸೋಡಿಯಂ ಹೈಪರ್ಕ್ಲೋರೈಡ್ ಸೊಲ್ಯೂಷನ್ನ ಅಥವಾ ಫಿನೈಲ್ ಬರುತ್ತೆ ಅಥವಾ ಇದೇ ಒಂದು ಪೊಟ್ಯಾಷಿಯಂ ಪರ್ಮನೆಂಟ್ ಲೋಷನ್ನ ಸೊಲ್ಯೂಷನ್ನ ನಾವು ಮನೆಗಳಿಗೆ ಸ್ಪ್ರೇ ಮಾಡ್ಬೋದು. ಅದರಿಂದ ಏನಾಗ್ತದೆ, ಆ ಮನೆಯೊಳಗಡೆ ಆ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಜೊಲ್ಲು ಎಲ್ಲವೂ ಕೂಡ ಬೀಳ್ತಾ ಇರುತ್ತೆ ಕೆಳಗಡೆ, ಅದರಿಂದ ಬೇರೆ ದನಗಳಿಗೆ ಹರಡುವಂಥದ್ದು ನಾವು ತಪ್ಪಿಸ್ಬೋದು, ಕಡಿಮೆ ಮಾಡ್ಬೋದು. ಮತ್ತೆ ಇದು ಹೇಗೆ ಅಂತಂದ್ರೆ ಮೇಡಮ್, ಗಾಳಿನಲ್ಲೂ ಹರಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅವರು ಚೆನ್ನಾಗಿರುವಂತಹ ಹಸುಗಳು ಇರುತ್ತೆ, ರೋಗ ಬಂದಿರುವಂತ ದನಗಳು ಕೂಡ ಇರುತ್ತೆ. ಈ ಫೋಮೈಟ್ಸ್ ಅಂತ ಹೇಳ್ತೀವಿ ನಾವು, ಹಾಕೊಂಡಿರುವಂತ ಬಟ್ಟೆಗಳಿಂದನೂ ಕೂಡ ಆ ಒಂದು ವೈರಸ್ಸು ಟ್ರಾವೆಲ್ ಮಾಡುತ್ತೆ. ಮತ್ತೆ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಏನಾದರೂ, ಫಾರ್ ಎಕ್ಸಾಂಪಲ್ ಒಂದು ಫಾರ್ಮ್ಗೆ ಹೋಗಿರ್ತೀನಿ, ಆ ಫಾರ್ಮಲ್ಲಿ FMD ಇರುತ್ತೆ, ಈ ಒಂದು ಟ್ರಕ್ ಆಗಿರ್ಬೋದು, ಆ ಟ್ರಕ್ ಏನು ಮಾಡುತ್ತೆ, ಯಾವ ಫೀಡ್ ಟ್ರಕ್ ಆಗಿರ್ಬೋದು, ಫೀಡ್ ಬೇಕಾಗುತ್ತೆ, ಫೀಡ್ ಟ್ರಕ್ ಬರುತ್ತೆ, ಅದರಿಂದನೂ ಆಡಿರುವಂಥ ಬೇರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಆಡಿರುವಂಥ ಸಾಧ್ಯತೆಗಳು, ಆ ಒಂದು ಉದಾಹರಣೆಗಳು ಕೂಡ ಇದಾವೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಬಯೋಸೆಕ್ಯೂರಿಟಿ ಅಂತ ನಾವು ಹೇಳ್ತೀವಿ. ಅಂದರೆ ಆ ಒಂದು ಎಂಟ್ರಿ ಆಗ್ಲಿಕ್ಕೆ ಮುಂಚೆನೆ ಅದು ಚಕ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ಶುದ್ಧೀಕರಿಸ್ತೀವಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಲೋಷನ್ ಸೊಲ್ಯೂಷನ್ನ ನಾವು ಮಾಡಿ ಇಟ್ಕೊಂಡು, ಆಂಟಿಸೆಪ್ಟಿಕ್ ಲೋಷನ್ನ ಮಾಡಿ ಇಟ್ಕೊಂಡು ನಾವು ಬಯೋಸೆಕ್ಯೂರಿಟಿ ಪರ್ಪಸ್ಗೆ ಯಾರೇ ಒಳಗೆ ಎಂಟ್ರಿ ಆಗಬೇಕಾದ್ರೂ ಕೂಡ ಅದ್ರ ಮುಖಾಂತರ ಬರಬೇಕು. ಈಗ ನಾವೇ ಎಂಟ್ರಿ ಆಗಬೇಕಾದ್ರೂ ಕೂಡ ನಾವೇ ಆ ಕಾಲನ್ನು ಅದಕ್ಕೆ ಅಜ್ಜಿ ನಂತರ ಒಳಗಡೆ ನಾವು ಎಂಟ್ರಿ ಆಗಬೇಕು. ಈ ರೀತಿಯೆಲ್ಲ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಟ್ರಾನ್ಸ್ಫರ್ ಆಗಿರುವಂಥದ್ದು ಅಥವಾ ಒಂದು ರೈತನ ಮನೆಯಿಂದ ಇನ್ನೊಂದು ರೈತನ ಮನೆಗೆ ಬಂದಿರುವಂಥದ್ದು, ಯಾಕಂದರೆ ಈಗ ಚೆನ್ನಾಗಿರೋ ರೈತನ ಮನೆ ಅವನ ಮನೇಲಿ ಏನಾಗಿರಲ್ಲ, ಏನಾಗಿದೆ ಅಂತ ನೋಡಲಿಕ್ಕೆ ಈ ಮನೆಗೆ ಬರ್ತಾನೆ, ಇಲ್ಲಿಂದ ಏನ್ ಮಾಡ್ತಾನೆ, ಅವನು ವೈರಸ್ನ ಕ್ಯಾರಿ ಮಾಡ್ತಾನೆ, ಚಾನ್ಸಸ್ ಇರ್ತದೆ. ಮತ್ತೆ ನಾವು ಏನೇ ಯಾವುದೇ ಕಾಯಿಲೆ, ಇದೇ ಕಾಯಿಲೆ ಅಂತೇನಿಲ್ಲ, ಯಾವುದೇ ಕಾಯಿಲೆ ಆದರೂ ಕೂಡ ಜಾನುವಾರುಗಳಲ್ಲಿ ಫಸ್ಟ್ ಚೆನ್ನಾಗಿರೋ ಹಸುಗಳ ಹತ್ರ ಏನೇನು ಅವಶ್ಯಕತೆ ಇದೆ, ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನಂತರ ರೋಗಗ್ರಸ್ತ ಪ್ರಾಣಿಗಳ ಹತ್ರ ನಾವು ಬಂದು ಅದನ್ನ ಮಾಡಬೇಕು, ಲಾಸ್ಟ್ ಇಟ್ಕೋಬೇಕು. ಫಸ್ಟ್ ಇದು ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಇರ್ಬೋದು, ಈಗ ಸ್ಟಾರ್ಟಿಂಗು ರೋಗ ಬಂದಾಗ ನಾವು ಗೊತ್ತಿರಲ್ಲ ಮಾಡಿರಲ್ಲ ಅಂತಂದಾಗ ಅದಕ್ಕೆ ಬೇಕಾದೆಲ್ಲ ಮಾಡಿಬಿಟ್ಟು ನಂತರ ನಾವು ನೀಟಾಗಿ ಕೈ, ಅದಕ್ಕೆ ಒಂದು ಆಂಟಿಸೆಪ್ಟಿಕ್ ಡೆಟಾಲ್ ಸೋಪು ಈ ರೀತಿ ಹಾಕಿ ಕೈ ತೊಳೆದು ಶವರ್ ಮಾಡ್ಕೊಂಡು ಬಟ್ಟೆನ ಬದಲಾಯಿಸಿ ಬೇರೆ ಕಡೆ ನಾವು ಹೋಗ್ಬೇಕಂದ್ರೆ ಇದು ಒಬ್ಬರಿಂದ ಹೊರಡುವ ಒಂದಕ್ಕೆ ಫೋಮೆಟ್ಸಿಂದ ಹರಡುತ್ತೆ, ಗಾಳಿಯಿಂದ ಹರಡುತ್ತೆ, ಇದನ್ನೆಲ್ಲವನ್ನು ಕೂಡ ನಾವು ಆ ಒಂದು ಜೊಲ್ಲಲ್ಲಿ ಬರುವಂತದ್ದು ಎಕ್ಸ್ಕ್ರೀಷನ್ ಸೆಕ್ರೀಷನ್ಸ್ ಎಲ್ಲಂದ್ರೂ ಆಡೋದ್ರಿಂದ ಅದನ್ನು ತಡೆಗಟ್ಬೋದು, ಬಟ್ ಗಾಳಿಯಿಂದ ಬರುವಂಥದ್ದನ್ನ ಸ್ವಲ್ಪ ತಡೆಗಟ್ಟಕ್ಕಾಗಲ್ಲ. ಅದರಿಂದ ನಾವು ತಡೆಗಟ್ಟಬೇಕು ಅಂದರೆ ವ್ಯಾಕ್ಸಿನೇಷನ್ ಒಂದೇ ಪರಿಹಾರ. ವ್ಯಾಕ್ಸಿನೇಷನ್ ಒಂದೇ ಪರಿಹಾರ ಪ್ರತಿ 6 ತಿಂಗಳಿಗೊಮ್ಮೆ. ಪ್ರತಿ 6 ತಿಂಗಳಿಗೊಮ್ಮೆ ಈಗ ಒಂದ್ಸಲ ವ್ಯಾಕ್ಸಿನೇಷನ್ ಕೊಟ್ಟು ಕೂಡ ಅದು ಲೈಫ್ ಟೈಮ್ ಇಮ್ಯುನಿಟಿ ಇರುತ್ತೆ ಅಂತಲ್ಲ, ಪ್ರತಿ 6 ತಿಂಗಳಿಗೊಮ್ಮೆ ನಾವು ವ್ಯಾಕ್ಸಿನೇಷನ್ನ ಕೊಡ್ತಾನೆ ಬಂದಿದ್ದೀವಿ. ಅದು ಕೊಡ್ತಾ ಬಂದಿರೋದ್ರಿಂದ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 80-90% ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಕೊಟ್ಟಂತಹ ಎಲ್ಲ ಪ್ರಾಣಿಗಳಲ್ಲೂ ಕೂಡ 80-90% ಒಂದು ರೋಗ ನಿರೋಧಕ ಶಕ್ತಿ ಅದರಲ್ಲಿ ಬಂದಿದೆ. ಆಯಿತಾ, ಇನ್ನೂ ಕೂಡ ಬರಬೇಕು. ಹರ್ಡ್ ಇಮ್ಯುನಿಟಿ ಬಂದಾಗ ಮಾತ್ರ ಆ ಒಂದು ಕಾಯಿಲೆ ಆ ಒಂದು ಜಾಗದಿಂದ ಹೋಗುತ್ತೆ, ಫ್ರೀ ಫ್ರಮ್ FMD ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹರ್ಡ್ ಇಮ್ಯುನಿಟಿ ಬರಬೇಕು. ಇನ್ನೂ ಕೂಡ ಸದ್ಯದಲ್ಲೇ ಹರ್ಡ್ ಇಮ್ಯುನಿಟಿ ತುಂಬ ಚೆನ್ನಾಗಿ ಬಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆ ವೈಸ್ ತಗೊಂಡು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 90% ಒಂದು ನಾವು ಯಾವ್ಯಾವ ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಆ ವ್ಯಾಕ್ಸಿನೇಷನ್ ಮಾಡಿದಂತಹ ಒಂದು ದನಗಳಲ್ಲಿ ನಾವು ರಕ್ತ ಮಾದರಿಯನ್ನ ಸಂಗ್ರಹಿಸಿ ಅದನ್ನ ನಾವು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬಿಗೆ ಕಳಿಸಿದಾಗ ಇಮ್ಯುನಿಟಿ ಬಂದಿದೆ ಇಲ್ವಾ ಅಂತ ನಾವು ನೋಡ್ತೀವಿ. ಅದ್ರಲ್ಲಿ 90% ಎಲ್ಲ ಪ್ರಾಣಿಗಳಲ್ಲಿ ನಾವು ಕಳಿಸಿದಂತಹ ಎಲ್ಲ ಪ್ರಾಣಿಗಳ 90% ಇಮ್ಯುನಿಟಿ ಬಂದಿದೆ. ಈ ರೀತಿ ಎಲ್ಲ ಯಾವುದೇ ಪ್ರಾಣಿಗಳು ಬಿಡದಾಗೆ 6 ತಿಂಗಳಿಂದ ಎಲ್ಲಾ ಪ್ರಾಣಿಗಳಿಗೂ ಕೂಡ ಅಂದ್ರೆ ದನಗಳಲ್ಲಿ ಆ ಏಜ್ 6 ತಿಂಗಳ ಮೇಲ್ಪಟ್ಟ ಎಲ್ಲಾ ದನ ಕರುಗಳಿಗೆ ಎಮ್ಮೆಗಳಿಗೆ ನಾವು ವ್ಯಾಕ್ಸಿನೇಷನ್ ಕಾಲುಬಾಯಿ ಜ್ವರದ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಇದಿಷ್ಟು ಕೂಡ ಕಾಲುಬಾಯಿ ಜ್ವರದ ಬಗ್ಗೆ. ಸರ್, ಇದುವರೆಗೆ ನೀವು ಕಾಲುಬಾಯಿ ಜ್ವರದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ಕೊಟ್ರಿ. ಇನ್ನು ನಾವು ಇವಾಗ ಚರ್ಮಗಂಟು ರೋಗ ಏನಿದೆ ಇದು ಇದರ ಬಗ್ಗೆ ಹೇಳ್ತೀರಾ? ಇದು ಹೇಗೆ ಬರ್ತದೆ, ಇದರ ಗುಣಲಕ್ಷಣಗಳು ಏನು ಅಂತ? ವೈರಸ್ ಕಾಯಿಲೆ ಎರಡನೇದು ಬಂತು ಅಂತಂದ್ರೆ ಚರ್ಮಗಂಟು ರೋಗ. ಈ ಚರ್ಮಗಂಟು ರೋಗ ಹೇಗೆ ಬರುತ್ತೆ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ನಾವು LSD ಅಂತ ನಾವು ಕರಿತೀವಿ, ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಕರಿತೀವಿ ಚರ್ಮಗಂಟು ರೋಗ. ಇದು ಇತ್ತೀಚೆಗೆ ಬಂದಂತಹ ಒಂದು ಕಾಯಿಲೆ, ಇತ್ತೀಚೆಗೆ ಬಂದಂಥ ಒಂದು ಕಾಯಿಲೆ. ಹೇಗೆ ಹರಡುತ್ತೆ ಚರ್ಮಗಂಟು ಕಾಯಿಲೆ ಅಂತಂದರೆ, ಒಂದು ದನದಿಂದ ಇನ್ನೊಂದು ದನಕ್ಕೆ ಅದು ಸೊಳ್ಳೆ ಕಚ್ಚುವಿಕೆ ಆಗಿರ್ಬೋದು, ಉಣ್ಣೆಯಿಂದ ಆಗಿರ್ಬೋದು, ನೊಣಗಳಿಂದ ಆಗಿರ್ಬೋದು, ಈ ಮೂರಿಂದನೂ ಕೂಡ ಇದು LSD ವೈರಸ್ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸಾಂಕ್ರಾಮಿಕವಾಗಿ ಇದು ಹರಡುತ್ತೆ. ಅದರ ಒಂದು ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಚರ್ಮಗಂಟು ರೋಗ ಅಂತ? ಮೊದಲನೇ ದಿನ ಮೊದಲೇ ಬಂದ ಕೂಡಲೇ ಸ್ವಲ್ಪ ಜ್ವರ ಬಂದಿರುತ್ತೆ, ನಮಗೇನು ಅವತ್ತೇನು ಗೊತ್ತಾಗಲ್ಲ, ಜ್ವರ ಬರುತ್ತೆ. ನಂತರ ಸಣ್ಣ ಸಣ್ಣ ಬೊಬ್ಬೆಗಳು, ಗುಳ್ಳೆಗಳು ಮೈ ಮೇಲೆ ಕಾಣಿಸ್ತಾ ಬರ್ತವೆ. ಮೈ ಮೇಲೆ ಕುತ್ತಿಗೆ ಭಾಗದಲ್ಲಾಗಿರ್ಬೋದು, ಹೊಟ್ಟೆ ಭಾಗದಲ್ಲಾಗಿರ್ಬೋದು, ಸಣ್ಣ ಸಣ್ಣ ಗುಳ್ಳೆಗಳು ಫಸ್ಟ್ ಸ್ಟಾರ್ಟಿಂಗು ಕಾಣ್ತಾ ಬರುತ್ತೆ. ನಂತರ ಕೆಲವೊಂದರಲ್ಲಿ ಗುಳ್ಳೆನೇ ಬರಲ್ಲ, ಬಟ್ ಏನಾಗುತ್ತೆ ಈ ಒಂದು ಕಾಲಾಗಿರ್ಬೋದು, ಮುಂದೆ ಕಾಲ ಅಥವಾ ಹಿಂದೆ ಕಾಲಿನಲ್ಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಊತ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಯಿತಾ, ಆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ ಆ ಒಂದು ಭಾಗದಲ್ಲಿ ಮಾತ್ರ ಆ ಸ್ವೆಲ್ಲಿಂಗಲ್ಲಿ ವೃತ್ತಾಕಾರವಾಗಿ ಅದು ಗಾಯ ಒಡೆದು ಆ ಸ್ವೆಲ್ಲಿಂಗ್ ತುಂಬ ದಪ್ಪ ಆಗಿ ನಡಿಲಿಕ್ಕಾಗ್ದೇ ಇನ್ಫೆಕ್ಷನ್ ಆಗಿ ಸಾಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಯಿತಾ, ಈ ಲಂಪಿ ಸ್ಕಿನ್ ಡಿಸೀಸ್ ಸಣ್ಣ ಸಣ್ಣ ಗುಳ್ಳೆಗಳು ಆಗ್ತಾ ಬರುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳು ಆಗ್ತಾ ಆದಂಗೆ ಜ್ವರ ಬರುತ್ತೆ. ಜ್ವರ ಬಂದಾದಮೇಲೆ ಮೇವನ್ನು ಅದು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಹಾಲಿನ ಇಳುವರಿನೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ಮಿಲ್ಕಿಂಗ್ ಸ್ಟೇಜಲ್ಲಿ ಇತ್ತು ಅಂದರೆ ಹಾಲಿನ ಇಳುವರಿನೂ ಕೂಡ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆ ತಕ್ಷಣ ಏನು ಮಾಡ್ಬೋದು, ನೀವು ಜ್ವರದ ಮಾತ್ರೆಗಳನ್ನ ನೀವು ಪಶುವೈದ್ಯರಿಗೆ ನಾವು ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪಶುವೈದ್ಯರಿಗೆ ತಿಳಿಸಿ ಮೊದಲನೇ ದಿನ ನೀವು ಜ್ವರದ ಮಾತ್ರೆಗಳನ್ನ ಹಾಕ್ಕೊಳ್ಬೋದು. ಕೆಲವೊಂದು ಬಾರಿ ಆಲ್ಮೋಸ್ಟ್ ಒಂದು 70% ಎಲ್ಲವೂ ಕೂಡ ಜಸ್ಟ್ ಒಂದು 1 or 2 ವಿಸಿಟ್ಸಲ್ಲಿ ನಡೆದೋಗುತ್ತೆ. ವೈರಸ್ ಕಾಯಿಲೆಗಳಿಗೆ ನಾವು ಆಂಟಿಬಯೋಟಿಕ್ ಕೊಡುವಂಥದ್ದು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಆ ವೈರಸ್ಸಿಂದ ಇನ್ಫೆಕ್ಷನ್ ಆಗಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಆಂಟಿಬಯೋಟಿಕ್ಸ್ನ ನಾವು ಕೊಡ್ತೀವಿ. ಆಯಿತಾ, ಇದು ಪ್ಯೂರ್ಲಿ ಇಮ್ಯುನಿಟಿ ಬೇಸ್ಡ್ ಇದು LSD ಒಂದು ಕಾಯಿಲೆ. ಅದರ ಇಮ್ಯುನಿಟಿ ಪವರ್ ಹೇಗಿರ್ತದೆ, ಅದು ಯಾವುದೇ ವೈರಸ್ ಕಾಯಿಲೆ ಆಗಿರ್ಬೋದು ಅದು ಇಮ್ಯುನಿಟಿ ಮೇಲೆ, ಅದರ ಒಂದು ಬಾಡಿಯ ದೇಹದ ಆ ರೋಗ ನಿರೋಧಕ ಶಕ್ತಿ ಮೇಲೆ ನಿಂತಿರುತ್ತೆ. ಆ ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ, ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ವ್ಯಾಕ್ಸಿನೇಷನ್ ಮತ್ತು ಅದಕ್ಕೆ ಬೇಕಾದಂಥ ಸಮತೋಲನ ಆಹಾರ ಆಗಿರ್ಬೋದು, ವೈಟಮಿನ್ಸು, ಮಿನರಲ್ಸ್ ಇವೆಲ್ಲವೂ ಕೂಡ ಕರೆಕ್ಟ್ ಪ್ರಮಾಣದ ಸರಿಯಾದ ಪ್ರಮಾಣ ಸಿಕ್ಕಿದ್ರೆ ಅದಕ್ಕೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಆಯಿತಾ, ಇದು ನಾನು ಹೇಳಿದಾಗೆ ಉಣ್ಣೆಯಿಂದ, ನೊಣಗಳಿಂದ, ಸೊಳ್ಳೆ ಕಚ್ಚುವಿಕೆಯಿಂದ ಇದು ಒಂದಕ್ಕೊಂದು ಹರಡುತ್ತೆ. ಇದು ಮೇನ್ ಕಾರಣ ನೀವು ಹರಡೋದನ್ನು ತಪ್ಪಿಸ್ಬೇಕು ಅಂತಂದರೆ ಪ್ಯಾರಾಸೈಟ್ಸ್, ಇದೆಲ್ಲ ಈ ಸೊಳ್ಳೆ, ನೊಣ ಮತ್ತು ನುಂಗು ಉಣ್ಣೆ ಅಂತ ಹೇಳ್ತೀವಿ, ಅದನ್ನು ಕಂಟ್ರೋಲ್ನ ಇಟ್ಕೊಳ್ಬೇಕು. ಫಸ್ಟ್ ಜ್ವರ ಬರುತ್ತೆ, ಗುಳ್ಳೆಗಳು ಬರುತ್ತೆ, ಕೆಲವೊಂದು ಆ ಗುಳ್ಳೆಗಳು ಒಡೆದೋಗ್ತದೆ. ಕೆಲವೊಂದು ಬಾರಿ ಆ ಒಂದು ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಆ ಸ್ವೆಲ್ಲಿಂಗ್ ಆಗಿ ತುಂಬ ಅದಕ್ಕೂ ಕೂಡ ತುಂಬ ನೋವಾಗಿ ಮಲಗಿದರೆ ಹೇಳಲಿಕ್ಕಾಗಲ್ಲ, ಎದ್ರೆ ಕೂರ್ಲಿಕ್ಕಾಗಲ್ಲ, ಆ ಒಂದು ಪರಿಸ್ಥಿತಿ ಅದಕ್ಕೆ ಉಂಟಾಗುತ್ತೆ. ಕೆಲವೊಂದು ಬಾರಿ ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನುವಂಥದ್ದು, ಚರ್ಮಗಂಟು ರೋಗ ಅನ್ನುವಂಥದ್ದು ಕೆಲವೊಂದು ಬಾರಿ ನಿಮೋನಿಯನ್ನು ಕೂಡ ಕಾಸ್ ಮಾಡ್ಬೋದು, ಉಸಿರಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗಿ ಕೆಲವೊಂದು ಬಾರಿ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ, ಹೇಳಲಿಕ್ಕಾಗಲ್ಲ ತುಂಬ ಜ್ವರದಿಂದ. ಈ ರೀತಿ ಎಲ್ಲ ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಎಲ್ಲ ಆಗಿ ಕೆಲವೊಂದು ಬಾರಿ ಸಾಯುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ಚರ್ಮಗಂಟು ರೋಗ ಏನಿದೆ, ಇದನ್ನು ಲಸಿಕೆಗಳ ಮೂಲಕ ಹತೋಟಿಗೆ ತರಬಹುದಾ, ಹೇಗೆ? ಇದಕ್ಕೆ ಸರ್ಕಾರದಿಂದನೇ ನಾವು ಕೂಡ LSD ವ್ಯಾಕ್ಸಿನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ಸದ್ಯಕ್ಕೆ ಈ ಒಂದು 1.5-2 ವರ್ಷದಿಂದ ಯಾವುದೇ ಕಾಯಿಲೆಗಳು ಸದ್ಯಕ್ಕೆ ಯಾವುದು ಕೂಡ ಕಂಡು ಬರ್ತಿಲ್ಲ. ಹತೋಟಿಯಲ್ಲಿ ಯಾವುದು ಕಂಡು ಬರ್ತಿಲ್ಲ, ಹತೋಟಿಯಲ್ಲಿದ್ದಾವೆ. ಬಟ್ ಆ ರೀತಿಯನ್ನು ಕಂಡು ಬಂದ ತಕ್ಷಣ ಅಗತ್ಯ ಕ್ರಮಗಳನ್ನ ನಾವು ತಗೊಳ್ತೀವಿ. ಸದ್ಯಕ್ಕೆ ಈಗ 8ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕೆ ನಡೀತಿದೆ. ಎಲ್ಲರೂ ಕೂಡ, ಎಲ್ಲ ರೈತ ಬಂದವರು ಕೂಡ ಹಾಕ್ಸ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ. ಇದಿಷ್ಟು ಸಾಮಾನ್ಯವಾಗಿ ಈ ವೈರಸ್ನಿಂದ ಬರುವಂಥ ಕಾಯಿಲೆಗಳು ಮೇಡಮ್. ಇದಲ್ಲದೆ ಸಾಮಾನ್ಯವಾಗಿ ನಮ್ಮ ಹವಾಮಾನ ವೈಪರೀತ್ಯಗಳು ಉಂಟಾದಾಗ ಅದು ಡೈರೆಕ್ಟಾಗಿ ಜಾನುವಾರುಗಳಲ್ಲಿ ಸಹ ಅದರ ಪರಿಣಾಮವನ್ನು ಕಾಣಬಹುದು. ಅದು ಯಾವ್ಯಾವ ರೀತಿಯಲ್ಲಿ ಇರ್ತವೆ, ಯಾವೆಲ್ಲ ರೋಗಗಳು ಈ ಹವಾಮಾನ ವೈಪರೀತ್ಯಗಳಿಂದ ಜಾನುವಾರುಗಳಲ್ಲಿ ಉಂಟಾಗ್ತವೆ ಅಂತ ಹೇಳ್ಬೋದಾ ಸರ್? ಹವಾಮಾನ ವೈಪರೀತ್ಯ ಅಂತಂದರೆ ಒಂದು ಸ್ಟ್ರೆಸ್. ಹವಾಮಾನ ವೈಪರೀತ್ಯ ಅಂದರೆ ಸ್ಟ್ರೆಸ್. ಸ್ಟ್ರೆಸ್ ಇಂಡ್ಯೂಸ್ಡಲ್ಲಿ ಯಾವುದೇ ಯಾವ ಕಾಯಿಲೆ ಬರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಹೆಮರಜಿಕ್ ಸೆಪ್ಟಿಸಿಮಿಯಾ, ಸ್ಟ್ರೆಸ್ ಇಂಡ್ಯೂಸ್ಡಲ್ಲೂ ಕೂಡ ಅದು ಕಾಯಿಲೆಗಳು ಕೂಡ ಬರ್ಬೋದು. ಮತ್ತು ಹವಾಮಾನ ವೈಪರೀತ್ಯ ಅಂತಾದಾಗ ಏನಾಗ್ತದೆ, ನೆರೆ ಬರೋದು, ತೊರೆ ಬರೋದು, ಈ ರೀತಿಯೆಲ್ಲ ಆಗ್ತದೆ. ಆವಾಗ ಆಂಥ್ರಾಕ್ಸ್ ಅನ್ನುವಂಥ ಕಾಯಿಲೆನೂ ಕೂಡ ಆಡ್ಬೋದು. ಈ ರೀತಿ ನೆರಡಿ ರೋಗ ಅಂತ ನಾವು ಕರಿತೀವಿ. ಕೆಲವೊಂದು ಬರೀ ಆಂಥ್ರಾಕ್ಸ್, ಇದು ಕೂಡ ಸ್ಪೋರ್ ಫಾರ್ಮಿಂಗ್ ಬೆಸಿಲಸ್ ಆಂಥ್ರಾಸಿಸ್ ಅನ್ನುವಂಥ ಬ್ಯಾಕ್ಟೀರಿಯಿಂದ ಕೂಡ ಬರುತ್ತೆ. ಇದು ಎಷ್ಟು ಅಕ್ಯೂಟ್ ಫಾರ್ಮ್ ಅಂದರೆ ಕೆಲವೊಂದು ಬಾರಿ ತತ್ತಕ್ಷಣ ಗೊತ್ತೇ ಆಗಲ್ಲ ನಮಗೆ, ಸತ್ತೋಗ್ಬಿಟ್ಟಿರುತ್ತೆ. ಆ ನಂತರ ಅನ್ಕ್ಲಾಟೆಡ್ ಬ್ಲಡ್ಡು ಅದರ ಮೂಗಿನ ಮುಖಾಂತರ ಹೊರಗಡೆ ಬರ್ತಾ ಇರುತ್ತೆ. ಅಂದರೆ ಅದರ ಟಾಕ್ಸಿನ್ಸು ಕ್ಲಾಟ್ ಆಗಲಿಕ್ಕೆ ಬಿಡಲ್ಲ. ಬೆಸಿಲಸ್ ಆಂಥ್ರಾಸಿಸ್ಸಿಂದ ಬಂದಂತಹ ಒಳಗಡೆ ಇದ್ದಂಥ ಟಾಕ್ಸಿನ್ಸ್ ಬ್ಲಡ್ನ ಕ್ಲಾಟ್ ಆಗಲಿಕ್ಕೆ ಬಿಡಲ್ಲ. ಬಟ್ ಆ ರೀತಿ ಸತ್ತಂಥ ಪ್ರಾಣಿ ದೇಹ, ಆಂಥ್ರಾಕ್ಸ್ನ ಸತ್ತಂಥ ಬಾಡಿದ್ರೆ ದೇಹನ ನಾವು ಪೋಸ್ಟ್ ಮಾರ್ಟಮ್ ಮಾಡಬಾರ್ದು. ಯಾಕಂದ್ರೆ ಅದು ಒಂದಕ್ಕೊಂದು ಗಾಳಿಯಲ್ಲೂ ಕೂಡ ಸ್ಪೋರ್ಸ್, ಗಾಳಿಯಲ್ಲಿ ಅಂತ ಸ್ಪೋರ್ಸ್ ಇರುತ್ತೆ, ಮಣ್ಣಿನಲ್ಲಿ ಸ್ಪೋರ್ಸ್ ತುಂಬಾ ವರ್ಷಗಳ ಕಾಲ ಬದುಕುತ್ತೆ. ಈ ರೀತಿಯಾಗಿ 1-2 ತಿಂಗಳಿಗೆಲ್ಲ ಹೋಗುವಂಥದ್ದಲ್ಲ ಸ್ಪೋರ್ಸ್ ಅಂತಂದ್ರೆ. ಇಟ್ಸ್ ವೆರಿ ರೆಸಿಸ್ಟೆಂಟ್ ಟು ಟೆಂಪರೇಚರ್, ಮಳೆ, ಗಾಳಿ, ಇದಕ್ಕೆಲ್ಲ ಕೂಡ ರೆಸಿಸ್ಟೆಂಟ್ ಆಗಿರುತ್ತದ್ದು. ಅದಕ್ಕೋಸ್ಕರ ಅದನ್ನ ನಾವು ಗುಂಡಿಯನ್ನು ತೆಗೆದು, ಒಂದು 7 ಅಡಿ ಗುಂಡಿನ ತೆಗೆದು ಅದಕ್ಕೆ ಹಾಕಿ, ನಂತರ ಲೇಯರ್ ಬೈ ಲೇಯರು ಏನು ಹೇಳ್ತೀವಿ ನಾವು, ಮಣ್ಣು ಉಪ್ಪು ಸುಣ್ಣ ಈ ಲೇಯರ್ ಬೈ ಲೇಯರ್ ಹಾಕಿ ನಾವು ಅದನ್ನು ಮುಚ್ಚಬೇಕಾಗ್ತದೆ. ಮತ್ತು ಸುತ್ತ ಕೆಮಿಕಲ್ ಅನ್ನು ಸಿಂಪಡಿ, ಬೇರೆ ಜಾನುವಾರುಗಳು ಅದ್ರ ಹತ್ರ ಬರ್ದಿರಲಿ ಅಂತ ಹೇಳ್ಬಿಟ್ಟು ಆ ರೀತಿ ಸಿಂಪಡಣೆ ಮಾಡಿ ಅದನ್ನು ನಾವು ಮಣ್ಣು ಮಾಡ್ತೀವಿ ಮೇಡಮ್. ಇದು ನೆರಡಿ ರೋಗದು ಸಿಂಪಲ್ಲಾಗಿ. ಹವಾಮಾನ ವೈಪರೀತ್ಯದಿಂದ ಬರುವಂಥದ್ದು ನಾನು ಆಲ್ರೆಡಿ ಹೇಳಿದಾಗೆ, ಆ ಒಂದು HS ಅನ್ನುವಂಥದ್ದು ಕೂಡ ಕೆಲವೊಂದು ಬಾರಿ ಹವಾಮಾನ ವೈಪರೀತ್ಯದಿಂದ ಸ್ಟ್ರೆಸ್ ಆದಾಗ ಅದು ಕೂಡ ಕಾಯಿಲೆಗಳು ಕೂಡ ಬರ್ಬೋದು. ಆ ನಂತರ ಹವಾಮಾನ ವೈಪರೀತ್ಯದಿಂದ ಪ್ರಮುಖವಾಗಿ ಬರುವಂಥದ್ದು ಒಂದು ಜಂತುಳುಗಳದು ಅಥವಾ ಬೇದಿ, ನಾವು ಎಂಟ್ರೈಟಿಸ್ ಅಂತ ನಾವು ಕರಿತೀವಿ. ಯಾಕಂದರೆ ಕಲುಷಿತ ಆಹಾರ ಇರುತ್ತೆ, ಕಲುಷಿತ ಆಹಾರ, ಕಲುಷಿತ ನೀರು. ಹವಾಮಾನ ವೈಪರೀತ್ಯ ಆದಾಗ ನೆರೆ ಹೊರೆ ಬಂದಾಗಿನ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಕುಡಿಯೋದ್ರಿಂದ ಎಂಟ್ರೈಟಿಸ್, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ ಮೇಡಮ್. ಇದಿಷ್ಟು ಕೂಡ ಹವಾಮಾನ ವೈಪರೀತ್ಯದಿಂದ ಬರುವಂಥದ್ದು ಸಂಕ್ಷಿಪ್ತವಾಗಿ. ಸರ್, ಇವಾಗ ಹುಳದ ಉಪದ್ರಗಳಿರುತ್ತೆ ದನಗಳಲ್ಲಿ, ನಾವು ಯಾವ ರೀತಿ ಅದಕ್ಕೆ ಔಷಧಿಗಳನ್ನು ಕೊಡಬಹುದು? ಹುಳಗಳು ಅಂತಂದರೆ ಜಂತು ಹುಳಗಳು, ನಾವು ಅದನ್ನು ನಮ್ಮ ಸೈಂಟಿ ವೈಜ್ಞಾನಿಕವಾಗಿ ಪರೋಪಜೀವಿಗಳು ಅಂತ ನಾವು ಕರಿತೀವಿ. ಪರೋಪಜೀವಿಗಳು ಅಂತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿ ಬದುಕುವಂಥವು, ನಾವಿಲ್ಲ ಅಂತಾರೆ ಅವು ಕೂಡ ಇಲ್ಲ ಬದುಕಲ್ಲ. ಪರೋಪಜೀವಿಗಳು ಅದರಲ್ಲಿ ಎರಡು ಭಾಗ, ಒಂದು ವರಪರೋಪಜೀವಿ, ಒಳಪರೋಪಜೀವಿ. ವರಪರೋಪಜೀವಿ ಅಂತ ದೇಹದ ಮೇಲುಗಡೆ ನಮ್ಮನ್ನು ಅವಲಂಬಿಸಿ ಬದುಕಿಸುವಂಥವು ಯಾವ್ಯಾವ ಇದ್ದಾವೆ, ಸೊಳ್ಳೆ ಇದೆ, ನೊಣಗಳಿದ್ದಾವೆ, ಉಣ್ಣೆಗಳಿದ್ದಾವೆ, ಚಿಕಟಗಳಿದ್ದಾವೆ, ಹೇನುಗಳಿದ್ದಾವೆ. ಇಷ್ಟು ಇಷ್ಟು ಕೂಡ ವರಪರೋಪಜೀವಿ, ದೇಹದ ಹೊರಗಡೆ ಇರುವಂಥದ್ದು. ಇನ್ನು ಒಳಪರೋಪಜೀವಿಗಳು ಅವನ್ನ ನಾವು ಜಂತುಳುಗಳು ಅಂತ ನಾವು ಕರಿತೀವಿ. ನಾವು ಅದನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಆಯಿತಾ. ಒಂದು ಚಪ್ಪಟೆ ಹುಳುಗಳು ಅಂತ ಕರಿತೀವಿ ನಾವು ಅದನ್ನು, ಆಯಿತಾ, ಟ್ರೆಮಟೋಡ್ಸ್ ಅಂತ ಹೇಳಿಬಿಟ್ಟು. ಮತ್ತು ಲಾಡಿ ಹುಳುಗಳು, ಸೆಸ್ಟೋಡ್ಸ್ ಅಂತ ನಾವು ಕರಿತೀವಿ. ಆಮೇಲೆ ದುಂಡು ಹುಳುಗಳು, ಚಪ್ಪಟೆ ಹುಳು, ಲಾಡಿ ಹುಳು, ದುಂಡು ಹುಳು, ಅವನ್ನು ನಾವು ನೆಮಟೋಡ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ನಾವು ಕರಿತೀವಿ. ಈ ಚಪ್ಪಟೆ ಹುಳುಗಳು ಏನಂತ ಅಂದ್ರೆ ದೇಹ ಹೇಗಿರುತ್ತೆ ಅದ್ರ ಮೇಲೆ ನಾವು ಇದನ್ನು ವಿಂಗಡಿಸಿ ಚಪ್ಪಟೆ ಆಗಿರ್ತವೆ. ಅದರಲ್ಲಿ ಒಂದು ಸ್ಪೀಸೀಸ್ ಬಂದು ಫೇಷಿಯೋಲಾ ಹೆಪಾಟಿಕಾ ಅಂತ ಹೇಳಿಬಿಟ್ಟು, ಅದು ಒಂದು ಚಪ್ಪಟೆ ಹುಳು. ಆ ಚಪ್ಪಟೆ ಹುಳು ದನ, ಮೇಕೆ, ಕುರಿ ಈ ಒಂದು ಆ ಲಿವರ್ಗೆ ಹೋಗ್ಬಿಟ್ಟು ಆ ಲಿವರಲ್ಲಿ ಏನು ನಾರ್ಮಲ್ ಫಂಕ್ಷನ್ ಇರುತ್ತೆ ಅದನ್ನೆಲ್ಲನೂ ಕೂಡ ಹಾಳು ಮಾಡಿಬಿಡುತ್ತೆ ಈ ಒಂದು ಹುಳ, ಚಪ್ಪಟೆ ಹುಳು ಅಂಥದ್ದು. ಅದಕ್ಕೋಸ್ಕರ ನಾವು ಅದಕ್ಕೆ ಚಪ್ಪಟೆ ಹುಳುಗಳಿಗೆ ಟ್ರೈಕ್ಲಬೆಂಡಜಲ್ ಅಂತ ಜಂತುಳದ ಔಷಧಿನ ನಾವು ಕೆಲವೊಂದು ಬಾರಿ ಏನಾಗುತ್ತೆ ಅದು ಲಕ್ಷಣ ಇರೋದು ಹೇಗಿರುತ್ತಪ್ಪ ಅಂತಂದರೆ ಆ ಒಂದು ನಾವು ಜಾಂಡಿಸ್ ಆಗೋದು ಅಂತ ಹೇಳ್ತೀವಿ, ಹಳದಿ ಕಲರ್ ಬಂದ್ಬಿಡುತ್ತೆ ಕೆಲವೊಂದು ಬಾರಿ ಕಣ್ಣಿನ ಒಂದು ನಾವು ನೋಡಿದಾಗ ಜಾಂಡಿಸ್ ಆಗುವಂಥದ್ದು, ಮತ್ತು ಆ ಒಂದು ದವಡೆ ಕೆಳಗಡೆ ಬಾವು ಬರುವಂಥದ್ದು, ಇದೆಲ್ಲವೂ ಕೂಡ ಲಕ್ಷಣಗಳು. ಅದನ್ನು ನೋಡಿ ನಾವು ಇದು ಯಾವುದರಿಂದ ಬಂದಿದ್ದಂಥ ಪಶುವೈದ್ಯರು, ಎಸ್ ಇದು ಇನ್ಫೆಕ್ಷಿಯಸ್ ಅಥವಾ ಜಂತುಳೆಯಿಂದ ಬಂದಿದೆಯಾ, ಅದನ್ನು ನೋಡಿ ನಾವು ಆ ಒಂದು ಜಂತುಳದ ಔಷಧಿನ ಕುಡಿಸ್ಬೇಕು. ಮತ್ತು ಮುಂದೆ ನೆಕ್ಸ್ಟ್ ಬಂತಂದು ಲಾಡಿ ಹುಳು. ಈ ಲಾಡಿ ಹುಳು ಏನಪ್ಪ ಅಂತಂದರೆ ಆ ಒಂದು ಹೊಟ್ಟೆಯ ಕರುಳು ಇದರಲ್ಲೆಲ್ಲವೂ ಕೂಡ ಇರುತ್ತೆ. ಸೆಸ್ಟೋಡ್ಸ್ ಅಂತ ಮೊನೀಸಿಯಾ ಸ್ಪೀಸಿಸ್ ಅಂತ ಒಂದು ಬರುತ್ತೆ ಸೆಸ್ಟೋಡ್ಸು, ಅದು ಲಾಡಿ ಹುಳು ಅಂದರೆ ಲಾಡಿ ಟೈಪ್ ಇರುತ್ತೆ ಆಯಿತಾ. ಆ ಲಾಡಿ ಟೈಪ್ ಇರೋದ್ರಿಂದ ಆ ಒಂದು ಲಾಡಿ ಎಷ್ಟು ಮೀಟರ್ ಅಂತಂದರೆ ಒಂದು 2-3 meters ಉದ್ದ ಕೆಲವೊಂದು ಬಾರಿ ಹುಳಗಳು ಒಳಗಡೆ ಆ ಒಂದು ಹೊಟ್ಟೆ ಒಳಗಡೆ ಇರ್ತವೆ. ಈ ಜಂತು ಅದರಿಂದನೂ ಕೂಡ ನಮಗೆ ಲಾಸ್ ಆಗುವಂಥ ತುಂಬ ಜಾಸ್ತಿ ಇರ್ತದೆ. ಅದನ್ನು ಕೂಡ ನಾವು ಆ ಒಂದು ಜಂತುಳದ ಔಷಧಿ ಕೊಡೋದ್ರಿಂದ ಅದನ್ನು ಕೂಡ ನಾವು ನಿಯಂತ್ರಿಸ್ಬೋದು. ನೆಕ್ಸ್ಟ್ ದುಂಡು ಹುಳುಗಳು, ನೆಮಟೋಡ್ಸ್ ಅಂತ ಕರಿತೀವಿ, ಆ ಹುಳುಗಳು ಕೂಡ ನಮ್ಮ ಕರುಳಿನ ಭಾಗದಲ್ಲೇ ಇದ್ದು, ಈ ಯಾಕೆ ಇಷ್ಟು ಇಂಪಾರ್ಟೆಂಟ್ ಹುಳುಗಳು ಅಂತಂದರೆ ಪ್ರೊಡಕ್ಷನ್ನು, ನಮ್ಮ ರೈತ ಪ್ರೊಡಕ್ಷನ್ ಆ ಒಂದು ಜಾನುವಾರುಗಳ ಉತ್ಪಾದಕತೆ ಮೇಲೆ ಅವನು ಜೀವನವನ್ನು ನಡೆಸ್ತಾ ಇರ್ತಾನೆ. ಈ ಪರಾವಲಂಬಿ ಜೀವಿಗಳೇನು ಮಾಡ್ತಾವೆ ಅಂತಂದರೆ ನಾನು ಕೊಟ್ಟಂಥ ಆಹಾರ, ನಾನು ಹಿಂಡಿ ಕೊಡ್ತೀನಿ, ಹುಲ್ಲು ಕೊಡ್ತೀನಿ, ಚೆನ್ನಾಗಿರೋದೆಲ್ಲ ಕೊಡ್ತಾನೆ, ಆದರೂ ಕೂಡ ಮೈ ಬರ್ತಿಲ್ಲ, ಇಳುವರಿ ಬರ್ತಿಲ್ಲ ಅಂದರೆ ಯಾಕಪ್ಪ ಅಂದರೆ ಜಂತುಳುಗಳು, ಯಾವುದೇ ಜಂತುಳುಗಳು ಇದ್ದರೂ ಕೂಡ ನಾವು ಕೊಟ್ಟಂಥ ಆಹಾರದಲ್ಲಿ 40% ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಆ ಜಂತುಳುಗಳೇ ತಿಂತಿರುತ್ತೆ. ಅದಕ್ಕೋಸ್ಕರ ನಾವು ದನಗಳಿಗೆ ಏನು ಹೇಳ್ತೀವಿ, ಪ್ರತಿ 2-3 months ನೀವು ಒಂದು ಬಾರಿ ನೀವು ಜಂತುಳದ ಔಷಧಿಗಳನ್ನ ನೀವು ಹಾಕಲೇಬೇಕು ಅಂತ ನಾವು ಹೇಳ್ತೀವಿ. ಇದಿಷ್ಟು ಕೂಡ ಜಂತುಳುಗಳ ಬಗ್ಗೆ. ಮತ್ತು ನಿಯಂತ್ರಣ ನಾನು ಹೇಳಿದಾಗೆ ಪ್ರತಿ 2 ತಿಂಗಳಿಗೊಮ್ಮೆ ಜಂತು ಪಶುವೈದ್ಯನ ಕಂಡುಕೊಂಡು ಜಂತುಳದ ಔಷಧಿಗಳನ್ನ, ಯಾಕಂದರೆ ಕೆಲವೊಂದು ರೆಸಿಸ್ಟೆನ್ಸ್ ಕೂಡ ಬರುತ್ತೆ. ಈಗ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಮಾತಾಡ್ತಿರ್ತೀವಿ, ಈ ರೀತಿ ಆ್ಯಂಟಿಲ್ಮೆಂಟಿಕ್ ರೆಸಿಸ್ಟೆನ್ಸ್ ಅಂತ ಕೂಡ ಬರುತ್ತೆ. ಅದನ್ನು ನಾವು ಒಂದು ಬಾರಿ ಕೊಟ್ಟಂಥ ಔಷಧಿನ ಇನ್ನೊಂದು ಬಾರಿನೂ ಕೂಡ ನಾವು ಪ್ರಿಸ್ಕ್ರೈಬ್ ಮಾಡಲ್ಲ. ಬಟ್ ಅವ್ರಿಗೆ ಅವ್ರು ಬಂದು ಕೇಳಿದಾಗ ನಾವು ಒತ್ಸಲ ಯಾವ್ದು ಕೊಟ್ಟಿದ್ವಿ, ಈ ಸತಿ ಯಾವ್ದು ಕೊಡ್ತಾ, ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಪಶುವೈದ್ಯರು ನಾವು ರೆಸಿಸ್ಟೆನ್ಸ್, ಅದಕ್ಕೂ ಕೂಡ ರೆಸಿಸ್ಟೆನ್ಸ್ ಬರೆದಾಗಿನ ಔಷಧಿಗಳನ್ನ ನಾವು ಕೂಡ ಕೊಡ್ತೀವಿ ನಾವು. ಇದು ಇದಿಷ್ಟು ಕೂಡ ಜಂತುಳುಗಳ ಬಗ್ಗೆ. ಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಜಂತುಳದ ಔಷಧಿಗಳನ್ನ ಹಾಕೊಳ್ಳುವಂಥದ್ದು ತುಂಬ ಉತ್ತಮ. ಯಾಕಂದ್ರೆ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗ್ತದೆ, ಎಲ್ಲವೂ ಕೂಡ ಇಂಪ್ರೂವ್. ಕೆಲವೊಂದು ಬಾರಿ ಈ ಪ್ಯಾರಾಸೈಟ್ಸ್ ಅಂತ ಪರಾವಲಂಬಿ ಜೀವಿಗಳಲ್ಲಿ ಕೆಲವೊಂದು ಬಾರಿ ಇನ್ಫೆಕ್ಷನ್ ಡಿಸೀಸ್ ಕೂಡ ಕಾಸ್ ಮಾಡುತ್ತೆ. ನಾನು ಹೇಳೋದು ಬೇಬಿಸಿಯಾ, ತೈಲೇರಿಯಾ ಅಂತ ಹೇಳಿ ಪ್ರೋಟೋಸೋವಲ್ ಡಿಸೀಸಸ್ಸು. ಈ ಡಿಸೀಸಸ್ಸು ಒಂದಕ್ಕೊಂದು ಮರಣಾಂತಿಕವಾಗಿರುವಂಥ ಕಾಯಿಲೆ ಬರುವಂಥದ್ದು ಈ ಉಣ್ಣೆ ಕಚ್ಚುವಿಕೆಯಿಂದ, ಒಂದು ಆ ಉಣ್ಣೆಯಿಂದ ಆ ಒಂದು ಬೇಬಿಸಿಯಾ ತೈಲೇರಿಯಾ ಅನ್ನುವಂಥ ಪ್ರೋಟೋಸೋವ ಒಂದು ದನದಿಂದ ಇನ್ನೊಂದಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ. ಆ ಬೇಬಿಸಿಯ ತೈಲೇರಿಯಾ ಅನ್ನುವಂಥ ಕಾಯಿಲೆ ನಾವು ಸಕಾಲದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಪಕ್ಕ ಸಾಯೋದಂತೂ ತುಂಬ ಗ್ಯಾರಂಟಿ. ಯಾಕಂದರೆ ನಾರ್ಮಲ್ ಮೂತ್ರದ ಕಲರ್ ಯಾವ ರೀತಿ ಇರುತ್ತೆ, ಲೈಟ್ ಎಲ್ಲೋ ಕಲರ್ ಈ ರೀತಿ ಇರುತ್ತೆ. ಬಟ್ ಬೇಬಿಸಿಯ ಆದಾಗ ಏನಾಗ್ತದೆ, ಫುಲ್ ಕೆಂಪು ಕಾಫಿ ಕಲರ್ ಯೂರಿನು. ಯಾಕಂದರೆ ಒಳಗಡೆ ಆ ರಕ್ತ ಎಲ್ಲವೂ ಕೂಡ ಅದನ್ನು ಏನು ಮಾಡ್ತೀವಿ ನಾವು, ಹಿಮೋಲೈಸಿಸ್ ಅಂತ ಹೇಳ್ತೀವಿ. ಆ ಒಂದು ಪ್ರೋಟೋಸೋವ ಒಳಗಡೆ ಇರೋ ಒಂದು ರಕ್ತನಲ್ಲಿ ಹಿಮೋಲೈಸಿಸ್ ಮಾಡಿ ಯೂರಿನಿಗೆ ಬಂದು ಆ ಯೂರಿನಿಂದ ಕೆಂಪು ಕಲರ್ ಅಥವಾ ಕಾಫಿ ಕಲರ್ ಯೂರಿ ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ತಲೆಯಲ್ಲೂ ಕೂಡ ಆ ಒಂದು ಕಿಡ್ನಿ ಮತ್ತು ಲಿವರ್ನ ಕೂಡ ಹಾಳು ಮಾಡಿ ಎಲ್ಲವೂ ಕೂಡ ಈ ರೀತಿ ತುಂಬ ಜ್ವರ ಬಂದು ಇರಿ ಆಗೋದ್ರಿಂದ ತೈಲೇರಿಯಾ ನಾವು ನೋಡಿಲ್ಲ ಅಂತಂದ್ರೆ ಕೂಡ ಸತ್ತೋಗ್ತದೆ. ಅಥವಾ ಬೇಬಿಸಿಯಾ ಅಂತೂ ವೆರಿ, ನಾವು ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂತಂದರೆ ಸಾಯದಂತೂ ಪಕ್ಕ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಉಣ್ಣೆ ಚಿಕ್ಕಟ ಎಲ್ಲರೂ ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಾವು ಒಳ್ಳೆ ಒಂದು ಉತ್ಪಾದಕತೆಯನ್ನು ನಾವು ನೋಡ್ಬೋದು. ಉಣ್ಣೆ ಎಂಬುದು ಇಷ್ಟು ಸಣ್ಣ ಇದ್ರೂ ಮಾರಣಾಂತಿಕ, ನೀವು ನಾವು ಉಣ್ಣೆ ನೋಡ್ಲಿಕ್ಕೆ ಇಷ್ಟಿರುತ್ತೆ ಮತ್ತು ಆ ರಕ್ತ ಕುಡಿದ ಮೇಲೆ ಸ್ವಲ್ಪ ದೊಡ್ಡದಾಗತ್ತೆ ಮೈ ಮೇಲೆ. ಬಟ್ ಅದು ಆ ಒಂದು ಉಣ್ಣೆ 150-130 ಮೊಟ್ಟೆ ಇಡುತ್ತೆ ಒಂದು ಉಣ್ಣೆ, ಅಷ್ಟು ಅದು ರಿಪ್ರೊಡಕ್ಟ್ ಕೆಪಾಸಿಟಿ ಅದಕ್ಕಿದೆ. ಆ ಮೊಟ್ಟೆಗಳು ಕೂಡ ನಾವು ಹೇಳಿದಾಗೆ ಮೈ ಮೇಲೆ ಇರುತ್ತೆ ಉಣ್ಣೆ, ಆ ಉಣ್ಣೆನ ನಾವು ತೆಗೆದು ಸಾಯಿಸ್ತೀವೋ ಅಥವಾ ಹೇಗೋ ರಿಮೂವ್ ಮಾಡ್ತೀವಿ. ಬಟ್ ಆ ಒಂದು ನಾವು ಆ ವಾತಾವರಣದಲ್ಲಿ ಎಲ್ಲಿ ನಾವು ದನಗಳನ್ನ ಕಟ್ಟಿದೀವಿ, ಕೊಟ್ಟಿಗೆನಲ್ಲಿ ಕೊಟ್ಟಿಗೆನಲ್ಲಿ ಕೆಲವೊಂದು ಸಂದುಗಳಿರುತ್ತೆ, ಸರ್ವಿಸಸ್ ಇರ್ತದೆ, ಅದರೊಳಗಡೆ ನಾವು ಕೂಡ ಹೋಗಿ ಅವು ಕುತ್ಕೊಂಡಿರ್ತವೆ. ಫಸ್ಟ್ ಅದನ್ನು ನಿಯಂತ್ರಣ ಮಾಡಿ ನಂತರ ನಾವು ದನಗಳ ಮೇಲೆ ಉಣ್ಣೆಗಳನ್ನ ನಿಯಂತ್ರಣ ಮಾಡಬೇಕು. ಮತ್ತು ಆ ಉಣ್ಣೆಗಳು ಈಗ ಇವತ್ತಿದ್ದಂಥ ಉಣ್ಣೆ ಮೈ ಮೇಲೆ ನಾಳೆ ಇರಬೇಕು ಅಂತಿಲ್ಲ, ಅದು ಫೀಡಿಂಗ್ ಮಾಡುತ್ತೆ, ಅದ್ರ ಫೀಡಿಂಗ್ ಆದಮೇಲೆ ಕೆಳಗಡೆ ಬಿದ್ದು ಹೋಗಿ ಆ ಒಂದು ಸಂಧಿ ಅಥವಾ ಸರ್ವಿಸಸ್ ಅಲ್ಲ ಅದು ಕುತ್ಕೊಂಡ್ಬಿಡುತ್ತೆ. ಇದ್ರೂ ಅದ್ರ ನೇಚರ್ ಆಯಿತಾ. ಆ ಉಣ್ಣೆಗಳು ಫಾರ್ ಎಕ್ಸಾಂಪಲ್ ನನ್ನ ದನಗಳಿಗೆ ಬೇಬಿಸಿಯ ಕಾಯಿಲೆ ಯಾಕೆ ಬಂತು, ಉಣ್ಣೆಗಳು ಇರಲಿಲ್ಲ, ಉಣ್ಣೆಗಳು ಇರಲೇಬೇಕು ಅಂತೇನಿಲ್ಲ. ಯಾವಾಗಾದರೂ ಬಂದು ಕಚ್ಚಿ ಕಚ್ಚಿದಾಗ ರಕ್ತ ಕುಡಿಯಬೇಕಾದ್ರೆ ಆ ಒಂದು ಪ್ರೋಟೋಸೋವನ್ನು ಅದಕ್ಕೆ ಇಂಜೆಕ್ಟ್ ಮಾಡಿ ಹೋಗಿರ್ಬೋದು. ಹೌದು, ಈ ಉಣ್ಣೆಗಳನ್ನು ಯಾವ ರೀತಿ ಹತೋಟಿ ಮಾಡಬಹುದು? ಉಣ್ಣೆಗಳನ್ನ ಹತೋಟಿ ಮಾಡೋದು ಅಂತಂದ್ರೆ ಒಂದು ಇನ್ಸೆಕ್ಟಿಸೈಡ್ಸ್ ಅಂತ ನಮ್ಮ ಆಸ್ಪತ್ರೆಯಲ್ಲಿದೆ. ಇನ್ಸೆಕ್ಟಿಸೈಡ್ಸ್ ಔಷಧಿಗಳನ್ನ ನಾವು ಅದ್ರ ಮೇಲೆ ಪೋರನ್ ಅಂತ ಬರುತ್ತೆ, ಔಷಧಿಗಳು ಕೂಡ ನಮ್ಮಲ್ಲಿ ಬರುತ್ತೆ, ಸೈಪರ್ಮೆಥ್ರಿನ್ ಪರ್ಮೆಥ್ರಿನ್ ಅಂತೆಲ್ಲ ಬರುತ್ತೆ. ಅದನ್ನ ನಾವು 1 ಲೀಟರ್ ನೀರಿಗೆ 3-4 ಎಂಎಲ್ ಮಿಕ್ಸ್ ಮಾಡಿಕೊಂಡು ಮೈ ಮೇಲೆ ಸ್ಪ್ರೇ ಮಾಡಬೇಕು. ಇನ್ಸೆಕ್ಟಿಸೈಡ್ಸ್ ಮೈ ಮೇಲೆ ಇದ್ದಂಥ ಉಣ್ಣೆಗಳು, ನೊಣಗಳು ಮತ್ತು ಆ ಒಂದು ಸೊಳ್ಳೆಗಳು ಬಂದು ಕೂರಲ್ಲ, ಅಥವಾ ಆ ಉಣ್ಣೆಗಳು ಏನುಗಳಿತ್ತು ಅಂತಂದರೆ ಸತ್ತೋಗ್ತವೆ. ಅದನ್ನು ಪ್ರತಿ ಒಂದು ವಾರಕ್ಕೆ 1-2 ಬಾರಿ ಅದನ್ನು ನಾವು ಮಾಡ್ತಾ ಇರಬೇಕು. ಮತ್ತು ಜೊತೆಗೆ ಆ ಒಂದು ಸರೌಂಡಿಂಗಲ್ಲಿ ನಾವಿಲ್ಲಿ ಕೊಟ್ಟಿಗೆ ಇದೆಯಲ್ಲ, ಕೊಟ್ಟಿಗೆಯಲ್ಲೂ ಕೂಡ ನಾವು ಸ್ಪ್ರೇ ಮಾಡಿಕೊಂಡು ಅಲ್ಲಿ ಫಸ್ಟ್ ನಿಯಂತ್ರಣ ಮಾಡಿಕೊಂಡ್ರೆ ಇದರಲ್ಲೂ ಕೂಡ ನಿಯಂತ್ರಣ ಬರುತ್ತೆ. ಇಲ್ಲ ನಾವು ಬರೀ ದನಗಳ ಮೇಲೆ ನಾವು ಸ್ಪ್ರೇ ಮಾಡಿಬಿಟ್ಟು ಮತ್ತು ಕೊಟ್ಟಿಗೆನಲ್ಲಿ ಎಲ್ಲ ಉಣ್ಣೆಗಳು ಆ ರೀತಿ ಇತ್ತು ಅಂದರೆ ಪುನಃ ಉಣ್ಣೆಗಳು ಮೈ ಮೇಲೆ ಕೂತ್ಕೊಳ್ಳುತ್ತೆ. ಮತ್ತು ಈ ಕಾಡಂಚಿನ ಗ್ರಾಮಗಳಲ್ಲಿ ಉಣ್ಣೆಗಳ ಇದು ತುಂಬ ಜಾಸ್ತಿ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡು ಪಶ್ಚಿಮ ಘಟ್ಟ ಎಲ್ಲ ಇರೋದ್ರಿಂದ ಕಾಡಂಚಿನ ಗ್ರಾಮಗಳಲ್ಲಿ ಉಣ್ಣೆಗಳು ಕಾಮನ್ನು. ಅದಕ್ಕೋಸ್ಕರ KFD ಅಂತ ಒಂದು ಕ್ಯಾಷನಲ್ ಫಾಸ್ಟ್ ಡಿಸೀಸ್ ಅಂತ ಹೇಳ್ಬಿಡ್ತು, ಅದು ಝೋನೋಟಿಕ್ ಡಿಸೀಸ್ ಮಂಗನ ಕಾಯಿಲೆ ಅಂತ ನಾವು ಕರಿತೀವಿ. ಉಣ್ಣೆಯಿಂದ ಆಡುವಂಥದ್ದು ಇದು ಕೂಡ, ಹೀಗೆ ಉಡುಪಿ ಶಿವಮೊಗ್ಗ ಈ ರೀತಿ ಈ ಡಿಸ್ಟ್ರಿಕ್ಟ್ಗಳೆಲ್ಲ ಇದು ಕೂಡ ಉಣ್ಣೆಯಿಂದ ಆಡುವಂಥ ಒಂದು ಕಾಯಿಲೆ, ಹ್ಯೂಮನ್ ಡಿಸೀಸ್ ಕೂಡ ಇದು. ಅದಕ್ಕೆ ಉಣ್ಣೆನೂ ಕೂಡ ಕಾರಣ ಆಗುತ್ತೆ. ಈ ರೀತಿಯ ಕೆಲವೊಂದು ಕಾಯಿಲೆಗಳು ಒಂದಕ್ಕೊಂದಕ್ಕೊಂದು ಹರಡುತ್ತೆ. ಅದಕ್ಕೆ ಯಾಕೆ ಬರ್ತಿದೆ ಮಂಗನ ಕಾಯಿಲೆ ಯಾಕೆ ಇದೇ ಜಾಗದಲ್ಲಿ ಬರ್ತಿದೆ ಅಂತಂದರೆ ಕಾಡು ಪಶ್ಚಿಮ ಘಟ್ಟ ಇದೆ, ಕಾಡುಗಳಿದೆ, ಆ ಕಾಡುಗಳಿದ್ದ ಜಾಗದಲ್ಲಿ ಉಣ್ಣೆಗಳು ತುಂಬ ಜಾಸ್ತಿ. ಆ ಉಣ್ಣೆಗಳನ್ನ ಹತೋಟಿ ಕ್ರಮಗಳನ್ನ ನಾವು ಸ್ಪ್ರೇ ಮಾಡಿಕೊಂಡು ಆ ಉಣ್ಣೆಗಳನ್ನ ಹತೋಟಿ ಕ್ರಮಗಳನ್ನ ತಗೋಬೇಕು. ಹರಡುವ ಮೊದಲೇ ಹತೋಟಿಯಲ್ಲಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ನಾವು ಒಂದು ಸೇಯಿಂಗ್ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ರೈತ ಮಿತ್ರರೇ, ಡಾಕ್ಟರ್ ವೆಂಕಟೇಶ್ SM ಇವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಅವರ ದೂರವಾಣಿ ಸಂಖ್ಯೆ 9632550628. ಸರಿ ಸರ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಎಲ್ಲ ಕೇಳುವವರಿಗೂ ಕೂಡ ಧನ್ಯವಾದಗಳು. ಆತ್ಮೀಯ ಕೇಳುಗರೇ, ಇದುವರೆಗೆ ಡಾಕ್ಟರ್ ವೆಂಕಟೇಶ್ SM ಹಿರಿಯ ಪಶುವೈದ್ಯಾಧಿಕಾರಿಗಳು ಪಶು ಆಸ್ಪತ್ರೆ ಸುರತ್ಕಲ್ ಇವರು ನಮ್ಮ ಜೊತೆ ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ ಹಾಗೂ ಜಾನುವಾರುಗಳಲ್ಲಿ ಕಂಡುಬರುವಂತಹ ಜಂತುಹುಳುಗಳ ಕಾಟ ಎಂಬ ವಿಚಾರವಾಗಿ ಮಾತನಾಡಿದರು. ಮುಂದಿನ ಕೃಷಿ ರಂಗದಲ್ಲಿ ಕಾಣೋ ತನಕ ನಮಸ್ಕಾರ. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ, ಚರ್ಮಗಂಟು ರೋಗ ಹಾಗೂ ಜಂತುಹುಳುಗಳ ಕುರಿತು ಸುರತ್ಕಲ್ನ ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ SM ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ವಿಶ್ವ ಏಡ್ಸ್ ದಿನ ಇದೆಯಲ್ಲ, ಈ HIV ಅಂದ್ರೆ ಏನು? HIV ಅಂದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಹೀಗೆ ಕಡಿಮೆ ಆಗದ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನ ಏಡ್ಸ್ ಅಂತ ಕರೀತಾರೆ ಅಲ್ವಾ? ಹೌದು. HIV ಏಡ್ಸ್ ನ ಲಕ್ಷಣಗಳೆಂದ್ರೆ ಜ್ವರ, ತಲೆ, ಗಂಟಲು ನೋವು, ದೇಹದಲ್ಲಿ ತುರಿಕೆ, ಲಸಿಕೆ ಗ್ರಂಥಗಳು ಊದಿಕೊಳ್ಳುವುದು, ಕೆಲವರಿಗೆ ಯಾವುದೇ ಲಕ್ಷಣವೂ ಕಾಣಿಸದೆ ಕೂಡ ಇರಬಹುದು. 2030 ಒಳಗೆ HIV ಸೋಂಕನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಅನುಮಾನವಿರುವ ಎಲ್ಲರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡಿಸಿಕೊಳ್ಳಿ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 35,000 ರೂಪಾಯಿ, ಎರಡನೇ ವರ್ಗದ್ದು 30,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,600-5,400 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಐಆರ್ ರೇಟ್ ಕ್ವಿಂಟಾಲ್ಗೆ 3,800 ರಿಂದ 4,500 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,300 ರಿಂದ 2,500 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,650 ರಿಂದ 5,200 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,500 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 5,000 ರಿಂದ 5,500 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 17,500 ರಿಂದ 22,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಲ್ಗೆ 13,000 ರಿಂದ 67,500 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಲ್ಗೆ 13,200 ರಿಂದ 14,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಲ್ಗೆ 4,500 ರಿಂದ 6,000 ರೂಪಾಯಿ, ಕದಳಿ ಕ್ವಿಂಟಲ್ಗೆ 5,500 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 5,800 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಚಳಿಗಾಲದಲ್ಲಿ ಬೆಳೆಯುವ ತರಕಾರಿಗಳು ಮತ್ತು ನಿರ್ವಹಣೆಯ ಕುರಿತು ಮಂಗಳೂರಿನ ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿರುವ ಅಗ್ಗವಣಿ ಹೊನ್ನಯ್ಯನವರ ಭಕ್ತಿ ರಚನೆಯನ್ನು ಕೇಳೋಣ. ವಿಶ್ವವೆಲ್ಲ ಪಶು, ವಿಶ್ವವೆಲ್ಲ ಪಶು, ಶಿವನೊಬ್ಬನೇ ಪತಿ, ವಿಶ್ವವೆಲ್ಲ ಪಶು, ಶಿವನೊಬ್ಬನೇ ಪತಿ, ಬೇರಪ್ಪ ಪತಿ ಇಲ್ಲ, ಬೇರಪ್ಪ ಪತಿ ಇಲ್ಲ, ಇದು ಸತ್ಯ, ವಿಶ್ವವೆಲ್ಲ ಪಶು, ಶಿವನೊಬ್ಬನೇ ಪತಿ, ವಿಶ್ವವೆಲ್ಲ ಪಶು. ನಮ್ಮ ಹುಲಿಗೆರೆಯ ವರದ ಸೋ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ವಿಶ್ವವೆಲ್ಲ ಪಶುಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ಉಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿ ಉಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿ ಉಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಶಿವನೊಬ್ಬಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಪಶು ಉಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲ ವಿಶ್ವವೆಲ್ಲ ಪಶು ಶಿವನೊಬ್ಬನೇ ಪತಿಯೇ ವಿಶ್ವವೆಲ್ಲ ಉಂಟಾದರೆ ತೋರಿ ಕೊಡಿ ಭೋ ನೀವು ಬಲ್ಲಡೆ ನೀವು ಬಲ್ಲಡೆ ನೀವು ಬಲ್ಲಡೆ ವಿಶ್ವವೆಲ್ಲ ಪಶು ಶಿವ